ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೇಳಿ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕೃಷಿ ರಂಗದಲ್ಲಿ ಕೇಳಿ ಪ್ರಗತಿಪರ ರೈತ ಮಹಿಳೆ ಮಂಗಳಮ್ಮ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ನಂತರ ಜನಪದ ಸಂಗೀತ. ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಇ ಶಿವಶಂಕರ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಭಜನೆ ಪದ. ಎಲ್ಲ ಆತ್ಮೀಯ ಕೇಳುಗರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ಕೇಳುಗರೇ, ಇವತ್ತು ನಾವು ಪ್ರತಿ ವಾರ ನಾವು ಕೃಷಿಯಲ್ಲಿ ಪ್ರಗತಿ ಸಾಧಿಸಿದಂತಹ ಪ್ರಗತಿಪರ ಕೃಷಿಕರನ್ನ, ಪ್ರಗತಿಪರ ಕೃಷಿಕ ಮಹಿಳೆಯರನ್ನ ನಾವು ಸಂದರ್ಶನ ಮಾಡ್ತಾ ಇರ್ತೇವೆ. ಇವತ್ತು ಕೂಡ ಒಬ್ಬ ಅಂತಹ ಕೃಷಿಕ ಮಹಿಳೆ ನಮ್ಮ ಜೊತೆಗಿದ್ದಾರೆ. ಇವರು ತಮ್ಮದೇ ಆದ ಕೃಷಿಯನ್ನ ಮಾಡ್ತಾ ಇವತ್ತು ಒಂದು ಪರಿಶ್ರಮದ ಜೀವನದಲ್ಲಿ ಬದುಕನ್ನ ಕಟ್ಕೊಂಡಿದ್ದಾರೆ. ಹಂಗಿದ್ರೆ ಬನ್ನಿ, ಇವರ ಒಂದು ಅನುಭವ ಇವತ್ತು ನಾವು ಹಂಚಿಕೊಳ್ಳೋಣ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ತರಂಗಾಂತರಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಆಲಿಸುತ್ತಿದ್ದೀರಿ. ಇದೀಗ ಆಕಾಶವಾಣಿ ಚಿತ್ರದುರ್ಗ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಯಾವುದೇ ಸಮಸ್ಯೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಸಿಟಿ ಸ್ಕ್ಯಾನ್ ಮತ್ತು ಫುಲ್ ಮೌತ್ ಎಕ್ಸ್ರೇ ಹಾಗೂ ಯಾವುದೇ ನೋವಿಲ್ಲದೆ 24 ಗಂಟೆಗಳಲ್ಲಿ ಇಂಪ್ಲಾಂಟ್ ಮೂಲಕ ಫಿಕ್ಸ್ಡ್ ಹಲ್ಲುಗಳ ಜೋಡಣೆ ಮಾಡಲಾಗುವುದು. ಡಾಕ್ಟರ್ ಶಿವಕುಮಾರ್ ಅವರು ಸ್ವಿಟ್ಜರ್ಲ್ಯಾಂಡಿನಿಂದ ತರಬೇತಿ ಪಡೆದು ಚಿತ್ರದುರ್ಗದಲ್ಲಿ ವಿನೂತನವಾಗಿ ಪ್ರಾರಂಭಿಸಿರುವ ಶ್ರೀ ಗುರು ಕೊಟ್ಟೂರೇಶ್ವರ ಡೆಂಟಲ್ ಕ್ಲಿನಿಕ್ ಮತ್ತು ಇಂಪ್ಲಾಂಟ್ ಸೆಂಟರ್ನಲ್ಲಿ ಲಭ್ಯ. ಸ್ಥಳ: ಸ್ಟೇಡಿಯಂ ರಸ್ತೆ, ಬುದ್ಧ ಸರ್ಕಲ್, ದೊರೆಸ್ವಾಮಿ ಲೇಔಟ್, ಚಿತ್ರದುರ್ಗ. ಫೋನ್ ಸಂಖ್ಯೆ 8762164864. ಎಸ್ಜಿಎಂ ವಿದ್ಯಾಪೀಠದ ಅಡಿಯಲ್ಲಿ ನಡೆಯುತ್ತಿರುವ ಎಸ್ಜಿಎಂ ಕಾಲೇಜ್ ಆಫ್ ಫಾರ್ಮಸಿ ಚಿತ್ರದುರ್ಗ, ಇಲ್ಲಿ 2 ಡಿಫಾರ್ಮಾ, 4 ಬಿಫಾರ್ಮಾ, 6 ಫಾರ್ಮಾ ಡಿ ಹಾಗೂ 2 ಎಂಫಾರ್ಮಾ ಕೋರ್ಸ್ಗಳಿಗೆ ಈ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448524222 ಅಥವಾ 9036071902. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಮ್ಮೆಲ್ಲ ರೈತ ಬಾಂಧವರಿಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ರೈತ ಬಾಂಧವರೇ, ಇಂದು ಈ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಹಾಗೂ ಉಪಗಸಬಿನ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ತುಪ್ಪದಹಳ್ಳಿಯ ರೈತ ಮಹಿಳೆ ಬಿವಿ ಅನಿತಾ ಅವರೊಂದಿಗೆ ಸಂದರ್ಶನ. ರೈತ ಬಂದವರೇ, ಈ ದಿನ ನಮ್ಮ ಜೊತೆ ಹೊಳಲ್ಕೆರೆ ತಾಲೂಕು ತುಪ್ಪದಹಳ್ಳಿಯ ರೈತ ಮಹಿಳೆ ಶ್ರೀಮತಿ ಬಿವಿ ಅನಿತಾ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕೃಷಿ ಮಾಡ್ಕೊಂಡು ಕೃಷಿ ಜೊತೆಗೆ ಉಪಕಸಬುಗಳನ್ನು ಅಳವಡಿಸ್ಕೊಂಡಿದ್ದಾರೆ, ಅದರ ಅನುಭವಗಳನ್ನ ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದರೆ. ಅನಿತಾ ಅವರೇ, ಈ ಕಾರ್ಯಕ್ರಮ ಸ್ವಾಗತಾಗ ನಮಸ್ಕಾರ. ನಮಸ್ಕಾರ ಸರ್. ಅನಿತಾ ಅವರೇ, ಈ ಕೃಷಿ ಬದುಕಿಗೆ ಬಂದಾಗ ಎಷ್ಟು ವರ್ಷ ಆಯ್ತು ನೀವು? 10 ಆಯ್ತು. 10 ಆಯ್ತು. ಮೊದಲು ನಿಮ್ ತೋರ್ ಮನೆಯಲ್ಲೇನು ಕೃಷಿ ಬದುಕ ಮಾಡ್ತಾ ಇದ್ರ? ತೋಟ ಮಾಡ್ತಿದ್ರು. ಅಪ್ಪರೆಲ್ಲ ಏನೇನು ಕೃಷಿ ಬದುಕು ಕಲಿಸ್ಕೊಟ್ಟಿದ್ರು ಅಂದ್ರೆ? ಅವ್ರ ತೋಟ ಅಷ್ಟೇ ಇರೋದು, ಜಮೀನೇನಿಲ್ಲ, ತೋಟದಲ್ಲೇ ಮೆಣಸು ಅವನ್ನೆಲ್ಲ ಬೆಳಿತಿದ್ರು. ಅದ್ರ ಅನುಭವನು ಐತಾ ನಿಮ್ಗೆ? ಇದೆ. ವಿದ್ಯಾಭ್ಯಾಸ ಎಲ್ಲಿ ಮಾಡಿದ್ರಿ? SLC. SSLC ಮುಂದಕ್ಕೆ ಯಾಕೆ ಓದಲಿಲ್ಲ? ಮುಂದೆ ಅಂದ್ರೆ ನಮ್ ಚೆನ್ನಗಿರಿಗೆ ಹೋಗ್ಬೇಕು, ಅಲ್ಲಿ ಬಸ್ಸಿನ ಇದಿಲ್ಲ, ಆಮೇಲೆ ಮನೆಯಲ್ಲಿ ಸ್ವಲ್ಪ ತೊಂದ್ರೆ, ಹಂಗಾಗಿ ಕಳ್ಸಕ್ ಆಗ್ಲಿಲ್ಲ. ಹಂಗಾಗಲ್ಲ. ಅಪ್ಪ ಅಮ್ಮ ಎಲ್ಲ ಜಮೀನಲ್ಲಿ ಈಗ ತೋಟ ಇರೋದ್ರಿಂದ ಏನೇನು ಹೇಳ್ಕೊಟ್ಟಿದ್ರು? ಕಳೆ ತೆಗಿಯೋದಾಗಿರ್ಬೋದು, ಕಳೆ ತೆಗಿಯೋದು ಅದೆಲ್ಲ ಹೇಳ್ಕೊಟ್ಟಿದ್ರು. ಅಂದ್ರೆ ಮೆಣಸು ಎಲೆ ಬಳ್ಳಿ ಅಷ್ಟೇ, ಒಂದ್ ಎಕರೆ ತೋಟ ಇದೆ ಅದರಲ್ಲೇ ಎಲ್ಲ ಹೇಳ್ಕೊಟ್ಟಿದ್ರು. ಅದರಲ್ಲೇ ಹೇಳ್ಕೊಟ್ಟಿದ್ರು. ಮತ್ತೆ ಅಪ್ಪ ಅಮ್ಮ ರೈತರಿಗೆ ಕೊಟ್ ಮದುವೆ ಮಾಡಿದ್ರ? ರೈತರಿಗೆ ಮನೆಯವರು ಜೆಸಿಪಿ ಆಪರೇಟ್ ಮಾಡ್ತಾರೆ, ತೋಟನ ನೋಡ್ಕೊಂಡು ತೋಟ ನೋಡ್ಕೊಂಡು. ನಿಮ್ದು ಎಷ್ಟು ಎಕರೆ ಜಮೀನ್ ಇದೆ? 2 ಎಕರೆ ಇದೆ, 1 ಎಕರೆ ಬೆದ್ಲು, 1 ಎಕರೆ ತೋಟ. ಮನೆಯವರು ಜೆಸಿಪಿ ಆಪರೇಟ್ ಮಾಡ್ಕೊಂಡು ತೋಟ ನೋಡ್ಕೊಂಡಿದ್ದಾರೆ. ದನಕರ ಇದ್ವು ಅಂದ್ರೆ ನಮ್ಮನೆಯವರಿಗೆ ಹುಷಾರಿಲ್ದಂಗ ಆದ್ಮೇಲೆ ಕೊಟ್ಟು ಈಗ ಬರೀ ತೋಟ ನೋಡ್ಕೊಂಡಿದೀವಿ. ನಾವ್ ಅದೇ ರೊಟ್ಟಿ ಇದ್ರಲ್ಲಿ ಸೇರ್ಕೊಂಡು ರೊಟ್ಟಿ ಮಾಡ್ತೀವಿ, ಸಂಘಗಳಿಗೆ ಅವಕ್ಕೆಲ್ಲ ಸೇರ್ಕೊಂಡು ಇದು ಮಾಡ್ತಿದ್ದ ಸಂಘ ಮಾಡ್ತೀವಿ ರೊಟ್ಟಿ. ಆಮೇಲೆ ರೊಟ್ಟಿ ಮಾಡೋದು, ಆಮೇಲೆ ಟೈಲರಿಂಗ್ ಬಟ್ಟೆ ಹೊಲಿಯೋದು. ಟೈಲರಿಂಗ್ ಕಲ್ತಿದ್ದು ರಾಮಗಿರಿಲಿ, ಅಲ್ಲೇ ಒಂದು 6-7 ತಿಂಗಳು ಕಲ್ತ್ವಿ. ಕಲ್ತ ಆಮೇಲೆ ಊರಲ್ಲಿ ನಾನೇ ಸ್ಟಾರ್ಟ್ ಮಾಡ್ಕೊಂಡಿನಿ ಹೊಲಿಯೋದ, ವರ್ಕ್ ಮಾಡೋದು ಅದನ್ನೆಲ್ಲ ನಾನೇ ತಗೊಂಡೋಗಿ ಮಾಡಿಸ್ಕೊಂಬಂದು ಕೊಡ್ತಿದ್ದೀನಿ. ಅಂದ್ರೆ ಚೆನ್ನಾಗಿದೆ, ಉಪಯೋಗ ಇದೆ. ಈಗ ಜಮೀನ್ ಇದೆ ಅಂತಂದ್ರೆ ನಿಮ್ಮ ಯಜಮಾನರಿಗೆಲ್ಲ ಏನೇನ್ ಸಹಕಾರ ಮಾಡ್ತಾರಮ್ಮ ಜಮೀನಲ್ಲಿ? ನಮ್ಮ ದನಕರ ಇಲ್ಲದ್ರಿಂದ ಕುರೆ ತರಿಸ್ತೀವಿ ತೋಟದಲ್ಲಿ, ಜೊತೆಗೆ ಹೋಗಿ ಕುರೆ ತರಿಸೋದನ್ನು ಕಳೆ ಕೀಳೋದು, ಆಮೇಲೆ ರಾಸಾಯನಿಕ ಗೊಬ್ಬರ ಹಾಕೋದು, ಅವರಲ್ಲೆಲ್ಲ ಹೆಲ್ಪ್ ಮಾಡ್ತೀವಿ. ಅಂದ್ರೆ ರೊಟ್ಟಿ ಟೈಲರಿಂಗ್ ಅದನ್ನು ಮಾಡ್ಕೊಂತ ಮನೆಯವ್ರಿಗೂ ಹೆಲ್ಪ್ ಮಾಡ್ತಾರೆ. ಮತ್ತೆ ಈಗ ಬೆದಲ್ ಜಮೀನ್ ಬೇರೆ ಇದೆ ಅಂತಂದ್ರೆ ಬೆದಲ್ ಜಮೀನಲ್ಲಿ ಏನೇನ್ ಬೆಳೆ ಬೆಳೆ? ಮೆಕ್ಕೆಜೋಳ ಹಾಕ್ತಿವಿ. ಮೆಕ್ಕೆಜೋಳ ಮೆಕ್ಕೆಜೋಳ ಹತ್ತಿ ಹತ್ತಿ ಪ್ರತಿ ವರ್ಷ ಒಂದೇ ತರ ಬೆಳೆಗಳು ಬೆಳಿತಾರೆ ಅಥವಾ ಬೆಳೆ? ಮೆಕ್ಕೆಜೋಳ ಹಾಕಿ ಆಲೂಗಡ್ಡೆ ಅದನ್ನೆಲ್ಲ ಹಾಕ್ತಿವಿ. ಆಲೂಗಡ್ಡೆನ ಬರುತ್ತಾ? ಬರುತ್ತೆ. ಈಗ ಜಮೀನಲ್ಲಿ ತೋಟ ಐತೆ ಅಂತಂದ್ರೆ ಏನೇನ್ ಬೆಳೆಯುತ್ತೆ? ಅದರಲ್ಲಿ ಈಗೇನು ಒಂದು 10-12 ವರ್ಷದ ಗಿಡ, ಅಡಿಕೆ ಗಿಡ. ಅಡಿಕೆ ಗಿಡ ಹೋದ ವರ್ಷ ಒಂದ್ 2 ವರ್ಷ ಕ್ವಿಂಟಲ್ ಆಯ್ತು ಅಡಿಕೆ. ಈ ವರ್ಷ ನೋಡ್ಬೇಕು ಅದೆಷ್ಟಾಗುತ್ತೆ ಏನು ಅಂತ. ಹೋದ ವರ್ಷ ಕುರುವೆ ತರಿಸಿದ್ವಿ, ಈ ವರ್ಷ ಆಮೇಲೆ ನೀರು ಎಲ್ಲ ಕಮ್ಮಿ ಆದ್ವು ತೋಟಕ್ಕೆ. ಆದ್ರೆ ಈ ವರ್ಷ ಅದೆಷ್ಟಾಗುತ್ತೆ ನೋಡ್ಕೊಂಡು ಆಮೇಲೆ ಮುಂದಿನ ಏನಾರು ಬಾಳೆ ಏನಾರು ಆಯ್ತು, ಮೆಣಸು ಎಲೆ ಬಳ್ಳಿ ಏನಾರು ಮುಂದ್ ಮಾಡ್ಬೇಕು ಅಂತ ಇದೀವಿ. ಅಂದ್ರೆ ಈಗ ಕುರಿ ಮಂದಿ ತರಬಸ್ತಾರೆ ಪ್ರತಿ ವರ್ಷ? ಕುರಿ ಮಂದಿ ನಮ್ದಂದ್ರೆ ಇವು ಹಸು ದನಕರ ಏನು ಇಲ್ವಲ್ಲ, ಹಂಗಾಗಿ ಕುರಿ ಮಂದಿ ತರಿಸ್ತೀನಿ. ಅವ್ರಿಗೆ ಏನ್ ಕೊಡ್ಬೇಕಮ್ಮ ಕುರಿ ಮಂದಿ? ಅಂದ್ರೆ ಅವ್ರಿಗೆ ಒಂದ್ ದಿವಸಕ್ಕೆ 600-700 ಅಂದ್ರೆ ಕುರೆ ಈಗ 1,000 ಇದ್ರು ಅಂದ್ರೆ ಜಾಸ್ತಿ 1,500-2,000 ಕೇಳ್ತಾರೆ. ಒಂದ್ 500 ಇದ್ರೆ ಒಂದ್ 600-700 ರೂಪಾಯಿ ಕೇಳ್ತಾರೆ. ಅಂದ್ರೆ ಕುರಿ ಎಷ್ಟು ಪ್ರಮಾಣದಲ್ಲಿ ಇರ್ತೋ ಅದ್ರ ಮೇಲೆ ಜಾಸ್ತಿ ಇದ್ದಷ್ಟು ದುಡ್ಡು ಜಾಸ್ತಿ, ಕಮ್ಮಿ ಇದ್ರೆ ಕಮ್ಮಿ. ದಿವಸಕ್ಕಿಷ್ಟು ಅಂತಂತ ತಾಂತಾರೆ. ಈ ತೋಟದಲ್ಲಿ ಕುರಿ ಮಂದಿ ತರಪ್ಸೋದ್ರಿಂದ ಕುರಿ ಪಿಚ್ಚಿಗೆ ಗಂಜಲ ಅದೆಲ್ಲ ಬಿದ್ದ್ರಿಂದ ಚೆನ್ನಾಗಿ ಫಲವತ್ತತೆ ಬರುತ್ತೆ, ಚೆನ್ನಾಗೂ ಅಡಕೆ ಫಸಲು ಚೆನ್ನಾಗಿ ಇಳುವರಿ ಬರುತ್ತೆ. ಆಮೇಲೆ ಕುಂಚಿಕೆ ಒಣಗದು ಅವೆಲ್ಲ ಏನು ಇದಿಲ್ಲ, ಏನಿರಲ್ಲ, ಚೆನ್ನಾಗಿ ಅಡಕೆ. ಈ ವರ್ಷ ಆಯ್ತು ನಮಗೆ ಒಂದ್ 2 ವರ್ಷ ಕ್ವಿಂಟಲ್ 3 ಕ್ವಿಂಟಲ್ ಆಯ್ತು. ಈ ವರ್ಷನೇ ಫಸ್ಟ್ ಟೈಮ್ ನಮಗೆ ಅಷ್ಟಾಗಿರೋದು. ಕುರೆ ಮಂದಿ ಒಂದ್ ಟೈಮ್ ತರಿಸಿದ್ವಿ ಅಷ್ಟೇ, ಈ ವರ್ಷ ಮತ್ತೆ ತರಿಸ್ಬೇಕು ಅಂತ ಇದೀವಿ. ಚೆನ್ನಾಗಿ ಫಲವತ್ತು ಸಿಕ್ಕಿದ್ರಿಂದ ಮತ್ತೀಗ ತರಿಸ್ಬೇಕು ಅಂತ ಅನ್ಕೊಂಡಿದ್ವಿ. ಮಳೆ ಒಂದ್ ಸ್ವಲ್ಪ ಬಂದಿಲ್ಲ, ಈ ಸತಿ ಬಂತು ಅಂದ್ರೆ ಮತ್ತೆ ತರಿಸ್ಬೇಕು. ಮತ್ತೆ ಈಗ ಕೆಲವರೆಲ್ಲ ಅಡಿಕೆ ಮಧ್ಯದಲ್ಲಿ ಹಸಿರೆಲ್ಲ ಗೊಬ್ಬರ ಮಾಡ್ತಾರೆ, ಡೈ ಹಂಚ, ಸೆಣಬು, ವಾಲ್ಚಂದಿ ಹಸಿರೆಲ್ಲ ಹಾಕ್ಬಿಟ್ಟು ಸೆಣಬು ಹಾಕಿದ್ರು ನಮ್ಮ ಮನೆಯವರು. ಹಾಕಿ ಒಂದ್ಸತಿ ಚೆನ್ನಾಗಿದಾದ್ಮೇಲೆ ಟ್ರ್ಯಾಕ್ಟರ್ ಓಡಿಸಿದ್ವಿ, ಓಡಿಸಿದ್ಮೇಲೆ ಇದು ಪರವಾಗಿ. ಆಮೇಲೆ ಕುರೆ ಮಂದಿ ತರಿಸಿ ಇದು ಮಳೆ ಅಷ್ಟೊತ್ತಿಗೆಲ್ಲ ಚೆನ್ನಾಗ್ ಬಂತ, ಅಲ್ಲೇ ಅಡಿಕೆ ಕೊಯ್ಯೋದು ಅದ್ರಲ್ಲೆಲ್ಲ ಇದು ಮಾಡ್ಕೊಂಡಿದ್ರ. ಈಗ 10 ವರ್ಷ ತೋಟ ಅಂದ್ರೆ ಅಲ್ಲಿ ಫಸಲು ಬರ್ತಾ ಇದೆ? ಬರ್ತಿದೆ. ಫಸ್ಟ್ ಒಂದ್ ಕ್ವಿಂಟಲ್ ಆಯ್ತು, ನೆಕ್ಸ್ಟ್ ವರ್ಷ ಒಂದ್ 2 ವರ್ಷ ಕ್ವಿಂಟಲ್ ಆಯ್ತು. ಈ ವರ್ಷ ನೋಡ್ಬೇಕು ಎಷ್ಟಾಗುತ್ತೆ ಅಂತ. ಈ ವರ್ಷ ಚೆನ್ನಾಗಿದೆಯಾ? ಚೆನ್ನಾಗಿದೆ ತೋಟ. ಈಗ 10 ವರ್ಷ ತೋಟ ಅಂದ್ರೆ ಕೆಲವರೆಲ್ಲ ಮಧ್ಯದಲ್ಲಿ ಅಂತರ ಬೆಳೆಗಳು ಬೆಳಿತಾರೆ, ಕಾಳುಮೆಣಸು, ವಿಳ್ಯದೆಲೆ, ಕಾಫಿ, ಬೇರೆ ಬೇರೆ ಸಾಂಬಾರ್ ಪದಾರ್ಥ ಬೆಳೆಗಳೆಲ್ಲ ಬೆಳಿತಾರೆ. ಆತರ ಏನಾದ್ರೂ ಉಪ ಬೆಳೆ ಬಾಳೆ ಹಾಕ್ಬೇಕು ಅನ್ಕೊಂಡಿದೀವಿ, ಆದ್ರೆ ಗುಡ್ಡ ಹತ್ರ ತೋಟ ಇರೋದ್ರಿಂದ ಅದೇ ಬಾಳೆ ಹಂದಿ ಎಲ್ಲ ಎಬ್ಬಾಗ್ತವೆ ಗೆಡ್ಡೆನೆಲ್ಲ ಅಂತಂತ ಇನ್ನು ಇದು ಮಾಡಿಲ್ಲ, ಇನ್ನು ಸ್ವಲ್ಪ ಇದಾಗ್ಲಿ ಅಂತ ಅದೇ ಮೆಣಸು ಎಲೆ ಬಳ್ಳಿ ಹಾಕ್ಬೇಕು ಅಂತ ಅನ್ಕೊಂಡಿದ್ರ. ಮತ್ತೆ ಅಡಿಕೆಗೆಲ್ಲ ನೀರ್ ನಿರ್ವಹಣೆ ಯಾವ ರೀತಿ ಮಾಡ್ತಾರೆ? ಡ್ರಿಪ್ ಮಾಡಿದ್ರೆ ಡ್ರಿಪ್ಪಿಗೆ ಇದು ಮಾಡ್ತಾರೆ ನಮ್ಮ ಮನೆಯವರು. ಟೈಮಿಗೆ ಹೋಗಿ ಗೇಟ್ತಿರ್ಬೋದು, ಕರೆಂಟ್ ಇದ್ದಾಗ ಎಲ್ಲ ನಮ್ಮ ಮನೆಯವ್ರು ನೋಡ್ಕೊಂತಾರೆ. ಅವ್ರ ಜೊತೆಗೆ ಹೋಗ್ತಿವಿ, ಅವ್ರ ಇಲ್ದಾಗ ಗೇಟ್ ತಿರ್ವಕ್ಕೆ ಅದಕ್ಕೆಲ್ಲ ಹೋಗಿ ಇದು ಮಾಡಬೇಕು ಅಂತ ತೋರಿಸ್ಕೊಡ ಕರ್ಕೊಂಡು ಹೋಗ್ತಾರೆ ಗೇಟ್ ತಿರ್ವೋದು ಅದನ್ನೆಲ್ಲ ಮಾಡ್ತೀವಿ. ಈಗ ನೀರೆಲ್ಲ ನಿಮ್ ಜಮೀನ್ ಸಾಕಾಗುತ್ತೆ? ಸಾಕಾಗುತ್ತೆ. ಈ ವರ್ಷ ಚೆನ್ನಾಗಾದ್ವು ನಮ್ಮ ನೀರು. ಟ್ಯಾಂಕರ್ ನೀರೆಲ್ಲ ಒಡಿಸಿದ್ರು, ನಾವೇ ಟ್ಯಾಂಕರ್ ನೀರೇನು ಒಡಿಸ್ಲಿಲ್ಲ. ನಮ್ಮ ಕೊನೆ ತಂಕಲು ಚೆನ್ನಾಗಾದ್ವು ನೀರು, ಮಳೆ ಇದಾಗ ತಂಕಲು ನೀರಾದ್ವು ನಮಗೆ. ಎಷ್ಟಿದೆ ಬೋರ್? ಬೋರ್ ಒಂದೇ ಬೋರ್ ಇರೋದು, ಒಂದೇ ಬೋರ್ ಜಮೀನು ಸಾಕಾಗುತ್ತೆ. ಸಾಕಾಗುತ್ತೆ ಅಂದ್ರೆ ಈಗ ಮಾತ್ ಮಾಡ್ಬೇಕು ಅಂತ ಇದೀವಿ, ಅದೇ ಈ ವರ್ಷ ಫಸಲು ತಗೊಂಡ್ ನೋಡೋಣ ಎಷ್ಟಾಗುತ್ತೆ ಏನು ಎಷ್ಟು ಬರುತ್ತೆ ಆ ಇದ್ರ ಮೇಲೆ ಮಾಡೋಣ ಅಂತ ಅನ್ಕೊಂಡಿದೀವಿ. ಇನ್ನೊಂದು ಬೋರ್ ಮಾಡ್ಬೇಕು ಅಂತ ನೀರ್ ಆಗ್ತಿಲ್ಲ, ದೊಡ್ಡ ಗಿಡ ಆಗ್ಬಿಟ್ವ, ಈ ವರ್ಷ ನೋಡ್ಕೊಂಡ್ ಮಾಡ್ಕೊಳ್ಳೋಣ ಅಂತ ಇದೀವಿ ಬೋರ್. ಇನ್ನೊಂದು ಅಡಿಕೆನೆಲ್ಲ ನೀವೇ ಸುಲಿಸಿ ಬೇಸಿ? ನಾವೇ ಸುಲಿಯರ್ ಹತ್ರ ಸುಲಿಸ್ತೀವಿ, ನಾವು ಮಿಷಿನಿಗೇನು ಹಾಕಲ್ಲ. ಅಂದ್ರೆ ಮಿಷಿನಿಗೆ ಹಾಕಿದ್ರೆ ಎಲ್ಲ ರಸನೆಲ್ಲ ಹಿಂಡಿ ಇದು ಮಕ್ಕುತ್ತೆ, ಕಚ್ ಕಚ್ಚಾಗುತ್ತೆ ಅಡಿಕೆ ಅಂತ, ಗುಣಮಟ್ಟ ಚೆನ್ನಾಗಿರಲ್ಲ ಅಂತ ನಾವು ಸುಲಿಸ್ತೀವಿ ಮನೆ ಹತ್ರ. ನಮಗಂದ್ರೆ ನಾವು ಮುಂಚೆನೆ ದುಡ್ಡು ಕೊಟ್ಟು ಇದನ್ನೆಲ್ಲ ಮಾಡ್ಕೊಂಡು ಒಂದ್ ಹತ್ತು ಜನ ಸುಲ್ಕೊಡ್ತೀವಿ ಅಂತಾರೆ, ಟೈಮ್ ಸರಿ ಬಂದು ಸುಲ್ಕೊಟ್ಟು. ಅವ್ರಿಗೆ ಏನ್ ರೇಟ್ ಕೊಡ್ಬೇಕು? ಅವ್ರಿಗೆ ಒಂದ್ ಕೆಜಿ ಲೆಕ್ಕ, ಕೆಜಿಗೆ 15 ರೂಪಾಯಿ ಕೆಜಿ ಸುಲ್ದಿದ್ಕೆ. ಆದ್ರೆ ಅವ್ರು 10 ಕೆಜಿ ಸುಲ್ದಿತ್ತಾರ 20 ಕೆಜಿ ಸುಲ್ದಿತ್ತಾರ ಅದ್ರ ಮೇಲೆ ದುಡ್ಡು ಕೊಡ್ತೀವಿ ಕೆಜಿ ಲೆಕ್ಕದಲ್ಲಿ. ಬೇರೆ ಕೆಲವರು ಡಬ್ಬದ ಲೆಕ್ಕ, ಡಬ್ಬ ಲೆಕ್ಕದಲ್ಲಿ ಮುಂಚೆ ಎಲ್ಲ ಡಬ್ಬದ ಲೆಕ್ಕಲ್ಲೇ ಇತ್ತು, ಇವಾಗೆಲ್ಲ ಕೆಜಿ ಲೆಕ್ಕ ಮಾಡ್ಕೊಂಡಿದ್ದಾರೆ. ಕೆಜಿ ಲೆಕ್ಕದಲ್ಲಿ ಸುಲ್ದು ಹೋಗ್ತಾರೆ, ನಾವ್ ಅದ್ರ ಲಾಸ್ಟಿ ತೂಕ ಮಾಡ್ಕೊಂಡು ಬರ್ಕೊಂಡು ಅಲ್ಲ ಮೇಲೆ ಅವ್ರಿಗೆ ದುಡ್ಡು ಇದು ಮಾಡೋದು. ಈಗ ಕೆಜಿ ಲೆಕ್ಕದಲ್ಲಿ ಸುಲ್ಸೋದ ಅನುಕೂಲ ಅಂತ ಡಬ್ಬದ ಲೆಕ್ಕದಲ್ಲಿ ಸುಲ್ಸೋದ ಅನುಕೂಲ? ಡಬ್ಬನೇ ಉತ್ತಮ. ಇವ್ರು ಕೆಜಿ ಅಂದ್ರೆ 100 ಗ್ರಾಮ್ 200 ಗ್ರಾಮ್ ಎಲ್ಲಾ ಲೆಕ್ಕ ಹಿಡಿತಾ ನಮಗೆ ದುಡ್ಡು ಜಾಸ್ತಿ ಆಗುತ್ತೆ. ಡಬ್ಬ ಆದ್ರೆ ಒಂದ್ ಡಬ್ಬ ಎಷ್ಟು ಅಂತ ಇದಿರುತ್ತೆ, ಇದು ಕೆಜಿನೇ ನಮಗೆ ಇದಾಗುತ್ತೆ. ಆದ್ರೆ ಈಗ ಸುಮ್ನೆ ಮಿಷಿನ್ಗೆ ಹಾಕಿದ್ರೆ ಎಲ್ಲ ರಸ ಎಲ್ಲ ಹಿಂಡಿ ಕಚ್ ಕಚ್ ಆಗೋದ್ರಿಂದ ಅದನ್ನ ನೋಡ್ಕೊಂಡ್ರೆ ನಮಗೆ ಕೈ ಸುಲಿಗೆನೆ ಚೆನ್ನಾಗಿ ಸ್ವಲ್ಪ ರೇಟ್ ಸಿಗುತ್ತೆ ಅಂತ, ಗುಣಮಟ್ಟ ಚೆನ್ನಾಗಿರುತ್ತೆ ಅಂತ ಕೈಲೇ ಸುಲಿಸ್ತಾರೆ. ಬೆಳಗ್ಗೆ ಟೀ 12:30 ಒಂದಷ್ಟೊತ್ತಿಗೆ ಟೀ ಕೊಡ್ತೀವಿ, ಮಧ್ಯಾಹ್ನ ತಿಂಡಿ, ಆಮೇಲೆ ಸಂಜೆ ಟೀ, ಆಮೇಲೆ ಹೋಗಿ 10 ಗಂಟೆ ತನಕ ಸುಲಿತಾರೆ. 10 ಗಂಟೆ ಒಂದ್ಸತಿ ಟೀ ಕೊಟ್ಬಿಡ್ತೀವಿ, ಮತ್ ಬೆಳಗ್ಗೆ ಮತ್ತ ಬಂದ ಆಗ ತನಕ ಸುಲಿತಾರೆ. ಒಂದ್ ಹೆಣ್ಮಗಳು ಒಂದ್ ದಿವಸಕ್ಕೆ ಎಷ್ಟು ಕೆಜಿ ಸುಲಿಬಹುದು? ಈಗ ಡಬ್ಬ ಆದ್ರೆ ಒಂದ್ 3 ಡಬ್ಬ 4 ಡಬ್ಬ ಅಂತ ಇರುತ್ತೆ, ಒಬ್ಬೊಬ್ರು 25 ಕೆಜಿ 30 ಕೆಜಿ ಹೆಂಗ್ ಸುಲಿತಾರೆ. ಅವ್ರದ್ದು ಹೆಂಗ್ ಕೆಪಾಸಿಟಿ ಇರುತ್ತೆ? ಈಗ ನಾನು ಸುಲಿತೀನಿ ಅಂದ್ರೆ ನನ್ ಕೈಲಿ ಆಗಲ್ಲ, ಒಂದ್ 15-10 ಕೆಜಿ ಸುಲಿಯತ್ತಿಗೆ ಆಗೋ ಅವ್ರಿಗೆ ತಿಂಡಿ ಕಾಫಿ ಮಾಡ್ಕೊಟ್ಟು ಅಂತ ಆಗೋಗುತ್ತೆ. ಸುಲಿತೀನಿ ನಾನು ಅವ್ರ ಜೊತೆಗೆ 5 ಕೆಜಿ 10 ಕೆಜಿ ಹಿಂಗ್ ಸುಲಿತೀನಿ ನಾನು ಅಷ್ಟೇ. ಆಮೇಲೆ ಬೇರೆ ಯಾರೆಲ್ಲ ಅವ್ರು ಒಂದ್ 30 ಕೆಜಿ 40 ಕೆಜಿ ಹಿಂಗ್ ಅದೇ ಇದ್ರಲ್ಲೇ ಇದು ಮಾಡ್ಕೊಂತ ಇರೋ ಸುಲಿತಾರೆ. ಬೇರೆ ಬೇರೆ ಯಾರೆಲ್ಲ ಸುಲಿತಾರ ಅವ್ರು ಸುಲಿತಾರ. ನಾವಂದ್ರೆ ನಮ್ಮನೆ ಸುಲ್ಕೊಂಡು ರೊಟ್ಟಿ ಮಾಡ್ಕೊಂತ ಬಟ್ಟೆ ಹೊಲ್ಕೊಂತ ಮನೆಗಳದ್ದೆ ಮಾಡ್ಕೊಂತ ಅಷ್ಟೇ, ಒಂದ್ 10 ಕೆಜಿ 5 ಕೆಜಿ ಸುಲಿಬಹುದು. ಈಗ ಕೆಲವು ರೈತರೆಲ್ಲ ಈ ಕೇಣಿ ಕಾಂಟ್ರಾಕ್ಟ್ ಕೊಟ್ಬಿಡ್ತಾರೆ, ಸುಲಿಯೋದು ಕೂಲರ್ ತೆಗೆಲ್ಲ ರಿಸ್ಕ್ ಬೇಡ ಅಂತ. ನೀವೆಲ್ಲ ಕೈಯಿಂದ ಸುಲಿಸಿ ಬೇಸಿ ಮಾರಾಟ ಮಾಡ್ತಾರೆ, ಯಾವ್ದು ಅನುಕೂಲ ಅನ್ಸುತ್ತೆ? ಸುಲ್ದಿರೋದೇ ಅನುಕೂಲ ಅನ್ಸುತ್ತೆ, ಸುಲಿಸಿ ನಾವೇ ಮಾರಾಟ ಮಾಡೋದು ಅನುಕೂಲ ಅಂತ. ಈಗ 48,000 ಇದ್ರೆ 49,000 ಇಂತ ಅಂತಾರೆ. ಈಗ ಸುಮ್ನೆ ಸುಲ್ದಿರೋದಾದ್ರೆ ಅದ್ ಕಚ್ಚಾಗಿರುತ್ತೆ, ತೂಕ ಬರಲ್ಲ. ಕೈ ಸುಲಿಗೆದಾದ್ರೆ ತೂಕ ಜಾಸ್ತಿ ಇರುತ್ತಾ, ಚೆನ್ನಾಗಿರುತ್ತೆ ಅಂತ ಒಂದ್ 500,000 ಜಾಸ್ತಿ ಅದನ್ನೆಲ್ಲ ಅಲ್ಲೇ ಮಾರಾಟ ಮಾಡ್ತಾ ಊರಲ್ಲೇ ಕೊಡ್ತೀವಿ ನಾವು. ಊರಲ್ಲೇ ಕೊಡ್ತೀವಿ ಅಂದ್ರೆ ಜಾಸ್ತಿ ಮಂಡಿಗೆ ನಾವೆಲ್ಲ ತಗೊಂಡೋಗಲ್ಲ. ಈಗ ಅಂದ್ರೆ ಮುಂದೆ ನೋಡ್ಬೇಕು, ಮಂಡಿಗೆ ಜಾಸ್ತಿ ಆಯ್ತು ಅಂದ್ರೆ ಮಂಡಿಗಾರೆ ತುಮಕೋಸಿಗಾರೆ ಇದು ಮಾಡ್ಬೇಕು. ಈಗ ಸ್ವಲ್ಪ ಒಂದ್ 2 ಕ್ವಿಂಟಲ್ 3 ಕ್ವಿಂಟಲ್ ಇರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಸಿಗ್ತಾಯಿತ್ತಲ್ಲ, ವ್ಯಾಪಾರದಾರಿ ಕೊಡ್ತೀವಿ ಕೊಡ್ತೀರಾ? ಮತ್ತೆ ಇದ್ರ ಜೊತೆ ಮತ್ತೆ ಬೇರೆ ಏನಾದ್ರು ಬೆಳೆಗಳು ಬೆಳಿಬೇಕು ಅನ್ನೋ ಉದ್ದೇಶ ಇದೆಯಾ? ಇಲ್ಲ, ಅದೇ ಇನ್ನೇನು ಹತ್ತಿ ಆಲೂಗೆಡ್ಡೆ ಅದನ್ನ ಮಳೆಗಾಲ ಚೆನ್ನಾಗಾಯ್ತು ಅಂದ್ರೆ ಅದನ್ನೆಲ್ಲ ಮಾಡ್ತೀವಿ. ಇನ್ನೊಂದು ತೋಟ ನೋಡ್ಕೊಂಡ್ ನಮ್ಮ ಮನೆಯವರು JCP ಆಪರೇಟಿವ್ ಹೋಗ್ತಾರೆ, ಆದ್ರೂ ಅದು ಅದನ್ನು ನೋಡ್ಕೊಂಡು ಮನೇಲಿ ಇರ್ತಾರೆ. ಮತ್ತೆ ಇದು ಕೃಷಿ ಜೊತೆಗೆ ಟೈಲರಿಂಗ್ ಮಾಡ್ತೀವಿ ಅಂತಂದ್ರೆ ಅದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ? ಈಗ ಒಂದ್ 2-3 ವರ್ಷದಿಂದ ಮಾಡ್ತಾ ಇದ್ದೇನೆ. ಇಲ್ಲಾದ್ರೆ ತರಬೇತಿ ಪಡ್ಕೊಂಡಿದ್ರ? ರಾಮಗಿರಿಲಿ ಸಂಘದಿಂದಲೇ ತರಬೇತಿ ಪಡ್ಕೊಂಡಿದ್ವಿ, ಮೈರಡ ಸಂಘದಿಂದ ಕಲ್ಸಿದ್ರು ರಾಮಗಿರಿಲಿ, ಅವರೇ ಬಸ್ ಚಾರ್ಜ್ ಅದನ್ನೆಲ್ಲ ಕೊಟ್ಟು ಕಲ್ತ್ಕೊಳ್ರಿ ಅಂತ ಕಲ್ಸಿದ್ರು. ಅಲ್ಲೊಂದ 3 ತಿಂಗಳು ಕಲ್ತ್ಕೊಂಡೆ, ಆಮೇಲೆ ಅವಾಗ್ಲಿಂದ ಹೊಲಿತಾ ಇದ್ದೀನಿ. ಹೊಲಿತಾ ಇದ್ರ? ಏನೇನು ಹೊಲಿತಿರಲ್ಲ? ಬ್ಲೌಸ್ ಡ್ರೆಸ್ ಆಮೇಲೆ ಹಿಂಗ್ ಏನಾದ್ರು ಸ್ಟಿಚಿಂಗ್ ಕೊಟ್ರೆ ಅವನ್ನೆಲ್ಲ ಹೊಲ್ಕೊಡೋದು ಅದನ್ನೆಲ್ಲ ಮಾಡ್ತೀನಿ. ಮಾಡ್ತೀರ? ಬ್ಲೌಸ್ ಡ್ರೆಸ್ ಎರಡೇನವ್ರೆ? ಮತ್ತೆ ಸೀರಿ ಫಾಲ್ಸ್ ಕಟ್ಟೋದು, ಸೀರಿ ಫಾಲ್ಸ್ ಹಾಕೋದು, ಜಿಗ್ ಜಾಗ್ ಮಾಡೋದು, ಅವ್ ಮಾಡ್ತೀವಿ. ವರ್ಕ್ ಕೊಡ್ಬೇಕು ಅಂದ್ರೆ ಚೆನ್ನಾಗಿರೋ ಶಿವಮೊಗ್ಗ ಅಲ್ಲಿ ವರ್ಕ್ ಮಾಡ್ಕೊಂಬಂದ್ ಮತ್ ಬ್ಲೌಸ್ ಅಲ್ಲಿ ಕೊಡ್ತಿದ್ವಿ. ವರ್ಕ್ ಕೆಲಸ ನೀವೇನು ಕಲ್ತಿದ್ರಿ? ಇಲ್ಲ ಮಾಡಿಲ್ಲ. ಅದನ್ನ ವರ್ಕ್ ಕೆಲಸ ಆದ್ರೆ ಮಿಷಿನ್ ಬಹಳ ಬಂಡವಾಳ ಹಾಕ್ಬೇಕು ಅಂತ ಆಗಲ್ಲ ಅಂತ ಬೇರೆ ಕಡೆ ವರ್ಕ್ ಮಾಡಿಸ್ಕೊಂಬಂದು ನಾವೇ ಹೊಲ್ದ್ ಕೊಡ್ತಿದ್ವಿ. ಅಂದ್ರೆ 550-300 ರೂಪಾಯಿ ತನಕ ತಾಂತೀವಿ ಜಿಗ್ ಜಾಗು ಫಾಲ್ಸ್ ಬ್ಲೌಸ್ ಆದ್ರೆ 300 ರೂಪಾಯಿ. ಈಗೆಲ್ಲ ಹೆಣ್ಮಕ್ಳು ಬಟ್ಟೆ ಹೊಲ್ಕೊಟ್ರೆ ತುಂಬಾ ಒಳ್ಳೆ ಬೆಲೆ ಐತೆ, ಕೂಲಿ ಸಿಗುತ್ತೆ, ಒಳ್ಳೆ ಅನುಕೂಲ. ಅಂದ್ರೆ ಈಗ ಸುಮ್ನೆ ತೋಟದಾಗ ಹೋಗಿ ಅಲ್ಲೆಲ್ಲ 200-300 ರೂಪಾಯಿ ಕೂಲಿ ಹೋಗೋದ್ಕಿನಲ್ಲೂ ನೆಳಲ್ಲೇ ಕುಂತಿದ್ದು ಇದಾಗುತ್ತೆ ಅಂತ ನಾವು ಅದನ್ನೇ ಮಾಡ್ತೀವಿ. ಆಮೇಲೆ ಬಟ್ಟೆ ಹೊಲ್ಕೊಂತೀವಿ, ಬಟ್ಟೆ ಹೊಲಿತೀನಿ 4:30-5 ಗಂಟೆಯಿಂದ. ರೊಟ್ಟಿಗೆ ಹೋಗಿ ರೊಟ್ಟಿ ಮಾಡ್ತೀವಿ, ಸಂಘ ಚೀಟಿ ಎಲ್ಲ ಇದ್ರಲ್ಲೂ ಭಾಗವಹಿಸ್ತೀವಿ. ಭಾಗವಹಿಸ್ತೀರ? ಈ ಲೇಡೀಸ್ ಕೆಲಸ ಅಂದ್ರೆ ಟೈಲರಿಂಗ್ ಮಾಡೋರ್ ಮಹಿಳೆಯರು ಎಷ್ಟು ಜನ ಅದಾರೆ ನಿಮ್ಮೂರಲ್ಲಿ? ನಮ್ಮೂರಲ್ಲಿ ಬಹಳ ಜನ ಇದಾರೆ, ಒಂದ್ 10-15 ಜನ ಇದಾರೆ. ಹಂಗಾಗಿ ಒಂದ್ ಸ್ವಲ್ಪ ಕಮ್ಮಿ ಸಿಗುತ್ತೆ ಹೊಲಿಯಕ್ಕೆ. ಅದಕ್ಕೆ ನಮ್ಗಿನ್ನೂ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇರೋರೆಲ್ಲ ಇದಾರೆ, 10-12 ವರ್ಷದಿಂದ ಹೊಲ್ದರು. ನಾವಂದ್ರೆ ಈಗ ಒಂದ್ 2-3 ವರ್ಷದಿಂದ ಹೊಲ್ದಿದೀವ ಅಂದ್ರೆ ಪರವಾಗಿಲ್ಲ, ಆಗುತ್ತೆ, ಎಷ್ಟು ಮಿಷಿನ್ ಇದಾವ ನಿಮ್ಮ ಬಟ್ಟಾವಲಿ? ಅದೊಂದು ಮಿಷಿನ್, ಜಿಗ್ ಜಾಗು ಫಾಲ್ಸ್ ಇಂದ ಅದೊಂದು ಮಿಷಿನ್, ಎರಡ್ ಮಿಷಿನ್ ಇದಾವೆ. ಮನೆಯೆಲ್ಲ ರೊಟ್ಟಿ ಇದು ಮಾಡ್ಕಂತ ಬಟ್ಟಾವಲಿ ಅದು ತೋಟ ನೋಡ್ಕೊಳ್ಳೋದು ಮನೆಯವ್ರ ಜೊತೆಗೆ ಮಾಡ್ತಾರ. ಈಗ ಟೈಲರಿಂಗ್ ಬೇಕಂತ ಮೆಟೀರಿಯಲ್ ಎಲ್ಲ ಎಲ್ಲಿ ತಗೊಂಡ್ಬರ್ತಾರೆ? ದಾವಣಗೆರೆ ಎಲ್ಲಿ ತಗೊಂಡ್ಬರ್ತೀವಿ, ಇಲ್ಲ ಚನ್ನಗಿರಿ, ರಾಮಗಿರಿ ಅಂದ್ರೆ ರಾಮಗಿರಿಗೆ ಜಾಸ್ತಿ ಹೋದ ಹತ್ರ ಆಗುತ್ತೆ ಅಂತ ರಾಮಗಿರಿ ಎಲ್ಲ ಜಾಸ್ತಿ ತಗೊಂಡ್ಬರ್ತಾರ. ಮೆಟೀರಿಯಲ್ ಎಲ್ಲ ತುಂಬಾ ಜಾಸ್ತಿ ರೇಟ್ ಆಗಿದೆ, ಜಾಸ್ತಿ ರೇಟ್ ಇದೆ. ಫಾಲ್ಸ್ 17-18 ರೂಪಾಯಿ ತನಕ ಇದೆ, ದಾರ 5 ರೂಪಾಯಿ ಇದ್ದು 6-7 ರೂಪಾಯಿ ಒಂದ್ ದಾರ ಇದೆ, ಬಾವಿನ ಕೇಸು ಬಹಳ ಎಲ್ಲ ಮುಂಚೆಗಿನ ಈಗ ಬಹಳ ಎಲ್ಲ ರೇಟ್ ಆಗಿದೆ. ಬ್ಲೌಸ್ ಹೆಂಗ್ ರೇಟ್ ನಾವು ರೇಟ್ ಮಾಡ್ದಂಗ ಅವರು ಜಾಸ್ತಿ ಎಲ್ಲ ರೇಟ್ ಇಂದ ಇದು ಮಾಡ್ತಿದ್ದಾರೆ. ಎಷ್ಟು ಬ್ಲೌಸ್ ಹೊಲಿತೀಯ? 2 ಬ್ಲೌಸ್ ಹೊಲಿತೀಯ. ಏನ್ ರೇಟ್ ತಗಂತಾರೆ ಬ್ಲೌಸ್? ಬ್ಲೌಸ್ ಒಂದ್ ಜಿಗ್ ಜಾಗು ಫಾಲ್ಸ್ ಮಾಡಿ ಒಂದ್ ಬ್ಲೌಸ್ ಅದಕ್ಕೆ 300 ರೂಪಾಯಿ ತಗಂತೀವಿ. ಅಂದ್ರೆ ಮನೇಲಿ ಕೆಲಸ ಎಲ್ಲ ಮಾಡ್ಕೊಂಡು ತೋಟ ಗಿಟಕ್ಕೆ ಹೋಗಿ ಮನೆಗಳದೆಲ್ಲ ಮುಗಿಸ್ಕೊಂಡು ರೊಟ್ಟಿ ಹಾಕವಿದ್ರೆ ಹೊಲಿಯಕ್ ಆಗಲ್ಲ, ರೊಟ್ಟಿ ಇದ್ರಲ್ಲೇ ಬ್ಯುಸಿಯಾಗಿ ಹೋಗ್ಬಿಡ್ತೀವಿ. ಈ ಬ್ಲೌಸ್ ಅದೇ ಆರಾಮಾಗಿದ್ದ ಬ್ಲೌಸ್ ಹೊಲ್ಕಂತ, ಬ್ಲೌಸ್ ಹೊಲ್ಕಂತಾರ. ಯಾರು ಬ್ಲೌಸ್ ಐಡಿಯಾ ಕೊಟ್ಟವು ಡ್ರೆಸ್ಗಳು ಸ್ಕೂಲ್ ಮಕ್ಕಳು ಡ್ರೆಸ್ ಅವನ್ನೆಲ್ಲ ಕೊಟ್ರೆ ಇಟ್ಕೊಡೋದು ಅದನ್ನೆಲ್ಲ ಮಾಡ್ತೀವಿ. ಮಾಡ್ತಾರ. ಒಂದ್ ಬ್ಲೌಸ್ಗೆ 300 ರೂಪಾಯಿ ತಾಂತರ. ಈಗ ಇನ್ನು ಕೆಲವರೆಲ್ಲ ನಾರ್ಮಲ್ ಬ್ಲೌಸ್ ಅಥವಾ ಲೈನಿಂಗ್ ಹಾಕೊಳ್ತೀವಿ ಆತರಲ್ಲ ಅಂತಾರಲ್ಲ, ಅದಕ್ಕೆಲ್ಲ ಹೆಂಗ್ ಮಾಡ್ತಾರೆ ಚಾರ್ಜ್? ಅದೇ ಮಾಮೂಲಿ ಲೈನಿಂಗ್ ಹಾಕ್ಲಿಲ್ಲ ಬ್ಲೌಸ್ಗಳು 80 ರೂಪಾಯಿ 100 ರೂಪಾಯಿ ಆ ತರದ್ರಲ್ಲಿ ತಾಂತೀವಿ. ಈಗ ಲೈನಿಂಗ್ ಹಾಕಿ ಇದ್ ಮಾಡಿದ್ರೆ 250 ವರ್ಕ್ ಮಾಡ ಅವೆಲ್ಲ ಜಾಸ್ತಿ ವರ್ಕ್. ನಾವ್ ಅಂದ್ರೆ ಅವ್ರು ಈಗ ನಾವ್ ಬರೀ ಮಾಮೂಲಿ ಬ್ಲೌಸ್ ಹೊಲ್ಕೊಡ್ರಿ ಅಂತಂದ್ರೆ 250 ರೂಪಾಯಿ ಹೊಲ್ಕೊಡ್ತೀವಿ. ಈಗ ನಾವು ವರ್ಕ್ ಮಾಡೋದ್ರ ಹತ್ರ ತಗೊಂಡ್ರೆ ಅಲ್ಲಿ 1000 ಗಟ್ಟಲೆ ವರ್ಕ್ ಮಾಡಿಸ್ಬೇಕು ಅಂದ್ರೆ ಅವ್ರು 1000 ರೂಪಾಯಿ ಹೇಳಿದ್ರೆ ನಾವು ಅದ್ರ ಇನ್ನ 100 ರೂಪಾಯಿ ಜಾಸ್ತಿ ಹೋಗಿರೋ ಮಾಡಿಸ್ಕೊಂಬಂದ್ರ ಬಸ್ ಚಾರ್ಜು ಅದನ್ನೆಲ್ಲ ಲೆಕ್ಕ ಹಾಕಿ ನಾವು ಒಂದು 350 ಹಿಂಗ್ ಮಾಡ್ಕೊಂಡು ಅವ್ರು ವರ್ಕ್ ಮಾಡಿರೋದು ಅದನ್ನೆಲ್ಲ ಇದು ಮಾಡ್ತೀವಿ. 1000 ರೂಪಾಯಿ ಹೇಳಿದ್ರೆ ನಾವು 1300-400 ರೂಪಾಯಿ ಬ್ಲೌಸ್ ತಾಂತೀವಿ. ಈಗ ಮಾಮೂಲಿ ಬ್ಲೌಸ್ ಒಂದ್ 300 ರೂಪಾಯಿ ಹೊಲಿತಿರಂದ್ರೆ ಎಷ್ಟು ಖರ್ಚು ಬರುತ್ತೆ ನಿಮ್ಗೆ, ಎಷ್ಟು ಉಳಿತಾಯ ಆಗುತ್ತೆ ಅಂದ್ರೆ? ಒಂದ 60-70 ರೂಪಾಯಿ ಖರ್ಚು ಮಾಡ್ತೀವಿ, ಚೆನ್ನಾಗಿ ಉಳಿತಾಯ ಆಗುತ್ತೆ ಒಂದ್ 200 ರೂಪಾಯಿ. ಈಗಿನ ದಾರಕ್ಕೊಂದು 6-7 ರೂಪಾಯಿ, ಫಾಲ್ಸಿಗೆ ಒಂದ್ 15-16 ರೂಪಾಯಿ. ಏನ್ ಖರ್ಚೇನೇನ್ ಜಾಸ್ತಿ ಇಲ್ಲ ಬಟ್ಟೆವಲಿ ಅದ್ರಲ್ಲಿ, ಪರವಾಗಿಲ್ಲ ಚೆನ್ನಾಗಿದೆ, ಇದು ಮಾಡ್ಬೋದು ಅದನ್ನ ಬಟ್ಟೆವಲಿ ಅದ ಕಲ್ತ್ಕೊಂಬೋದು. ಕಲ್ತ್ರೆ ಚೆನ್ನಾಗಿದೆ ಮನೆ ಉಪಯೋಗ, ಸುಮ್ನೆ ಬೇರೆಯವ್ರಿಗೆ 1000 ರೂಪಾಯಿ ಗಟ್ಟಲೆ ಕೊಡೋದು ನಾವೇ ಮನೆ ಕಲ್ತು ಹೊಲ್ಕೊಂಬೋದು. ಮತ್ತೆ ಚೂಡಿದಾರು ಆಮೇಲೆ ಡ್ರೆಸ್ಗಳು ಇದು ಮಾಡೋದು ಹೊಲ್ಕೊಳ್ಳೋದು ಅದನ್ನೆಲ್ಲ ಮಾಡ್ತೀವಿ, ನಾನೇ ಮಾಡ್ತೀನಿ. ಯೂನಿಫಾರ್ಮ್ಸ್ ಎಲ್ಲ ಹೊಲಿತೀರಾ? ಆ ಯೂನಿಫಾರ್ಮ್ ಹೊಲಿಯಲ್ಲ, ಬರೇ ಡ್ರೆಸ್ ಬ್ಲೌಸ್ಗಳು ಆಮೇಲೆ ಲಂಗ ಆ ತರದವೆಲ್ಲ ಹೊಲಿತೀನಿ. ಹೊಲಿತರ ಚೂಡಿದಾರ ಹೊಲ್ದ್ರೆ ಏನ್ ತಾಂತರ ರೇಟು? ಚೂಡಿದಾರ ಹೊಲ್ದ್ರೆ 400-500 ರೂಪಾಯಿ ತಾಂತೀವಿ. ಲೈನಿಂಗು ಲೈನಿಂಗ್ ತಂದು ನಾವೇ ಹೊಲಿಬೇಕಾ, ಹಂಗಾಗಿ ಒಂದ್ 450-400 ರೂಪಾಯಿ ತಾಂತೀವಿ. ತಾಂತರ ಯಾವ ಸಮಯದಲ್ಲಿ ಹೆಚ್ಚು ಕೆಲಸ ಇರುತ್ತೆ ನಿಮಗೆ? ಹಬ್ಬ ಟೈಮ್ಗಳಲ್ಲಿ ಕೆಲಸ ಜಾಸ್ತಿ, ಹಬ್ಬ ಟೈಮ್ಗಳಲ್ಲಿ ಚೆನ್ನಾಗಿ ಬಟ್ಟೆ ಸಿಗ್ತವೆ ಹೊಲಿಯಕ್ಕೆ ಮಾಡಕ್ಕೆ, ಆ ಟೈಮಲ್ಲಿ ಚೆನ್ನಾಗಿದಾಗುತ್ತೆ. ಅಡಕೆ ಸೀಸನ್ ಅಲ್ಲಿ ಹೊಲಿಯಕ್ ಆಗಲ್ಲ ಅವ್ರಿಗೆ, ಕೂಲಿಯರಿಗೆ ತಿಂಡಿ ಕಾಫಿ ಕೆಡವರಿಗೆ ಆಮೇಲೆ ಸುಲಿಯರಿಗೆ ಅವ್ರಿಗೆ ಇದು ಮಾಡ್ಕೊಂತ ಆಮೇಲೆ ರೊಟ್ಟಿ ಬೇರೆ ಮಾಡ್ತೀವ, ರೊಟ್ಟಿ ಮಾಡತಕ್ಕ ಬೇರೆ ಹೋಗ್ಬೇಕು, ಹಂಗಾಗಿ ಹೊಲಿಯಕ್ ಆಗಲ್ಲ ಆ ಟೈಮಲ್ಲಿ. ಮದುವೆ ಸೀಸನ್ ಈ ಸಮಯದಲ್ಲಿ, ಮದುವೆ ಹಬ್ಬ ಟೈಮ್ಗಳಲ್ಲಿ ಆ ಸಮಯದಲ್ಲಿ ಎಷ್ಟು ಗಂಟೆವರೆಗೆ ಕೆಲಸ ಮಾಡ್ಬೇಕಾಗತ್ ನೀವು ಅಂದ್ರೆ? ಮನೇಲೇನ್ ನನಗೇನ್ ಮನೇಲೇನ್ ಕೆಲಸ ಇಲ್ಲ, ಬರೇ ಊಟಕ್ಕೆ ಮಾಡೋದಷ್ಟೇ. ಅಲ್ಲಿ ಸಂಜೆ ತನಕಲೂ ಮಾಡ್ತೀವಿ, ಸಂಜೆ 5:30-6 ಗಂಟೆ ತನಕಲೂ ಇದು ಮಾಡ್ತೀವಿ. ಮಾಡ್ತಾರೆ ಕೃಷಿ ಕೆಲಸ ಮಾಡ್ಕೊಂಡು ಮಹಿಳಾ ಸಂಘಕ್ಕೆ ಹೋಗ್ಕೊಂಡು ರೊಟ್ಟಿ ಮಾಡ್ಕೊಂಡು ಟೈಲರಿಂಗ್ ಮಾಡ್ಲಿಕ್ಕೆಲ್ಲ ಸಮಯ ಸಿಗುತ್ತೆ? ಸಿಗುತ್ತೆ. ಅಂದ್ರೆ ರೊಟ್ಟಿ ಅಂದ್ರೆ ಸಂಜೆ ಮೇಲೆ ಮಾಡ್ತೀವಿ, 4 ಗಂಟೆ ಹಂಗ್ ಮಾಡ್ತೀವಿ. ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು 4 ಗಂಟೆ ಹಂಗ್ ರೊಟ್ಟಿದ್ ಮಾಡ್ತೀವಿ. ಇನ್ನೇನ್ ರೊಟ್ಟಿದ 8-9 ಗಂಟೆ ಹಂಗ್ ಮುಗ್ದ್ರು ಬಂದೊಂದು ಏನೊಂದ್ ಬ್ಲೌಸ್, ಈಗ 9 ಗಂಟೆಯಿಂದ ಹೊಲಿದ್ರು 11 ಗಂಟೆ ಅಷ್ಟೊತ್ತಿಗೆ ಒಂದ್ ಬ್ಲೌಸ್. ಈಗ ಎಕ್ಸ್ಪೀರಿಯನ್ಸ್ ಇರೋರಾದ್ರೆ 1/2 ಗಂಟೆ 10 ನಿಮಿಷಕ್ಕೆ ಹೊಲಿತಾರ. ನಾವೀಗ ಒಂದ್ 2 ವರ್ಷ ಆಯ್ತಾ, ಟೈಮ್ ಆಗುತ್ತೆ. ಏಮಿಂಗ್ ಉಕ್ಸ್ ಹಾಕೋದು ಅದೆಲ್ಲ ಟೈಮ್ ಹಿಡೀತದೆ. ಎಲ್ಲ ನಿಮ್ಮೂರೇ ಆಗ್ತಾರ ಬಟ್ಟೆಗಳು? ಅಕ್ಕಪಕ್ಕ ಹಳ್ಳಿದೆ ಹಳ್ಳಿಯರು ಯಾರಾದ್ರೂ? ಇಲ್ಲ ಇಲ್ಲ, ನಮ್ಮೂರಲ್ಲೇ ಅಷ್ಟೇ. ನಿಮ್ಮೂರಲ್ಲೇ ಅಂದ್ರೆ ಎಕ್ಸ್ಪೀರಿಯನ್ಸ್ ಇಲ್ಲ, ಈಗ ಒಂದ್ 2 ವರ್ಷ ಆಯ್ತಾ ಊರಲ್ಲೇ ಕೊಡ್ತಾರೆ. ಈಗ ಇವುಗಳೆಲ್ಲ ಸಾಕಷ್ಟು ಕಾಂಪಿಟೇಷನ್ ಇರುತ್ತೆ. ಅನಿತಾ ಅವರು ನಾನು 300 ರೂಪಾಯಿಗಳು ಕೊಟ್ರೆ ಬ್ಲೌಸ್, ನಾನು 250 ರೂಪಾಯಿಗಳು ಕೊಡ್ತೀನಿ ಅಂತ ಇನ್ನೊಬ್ರು ಯಾರೋ ಮಹಿಳೆಯರು ಹೇಳ್ತಾ ಇರ್ತಾರೆ. ಈ ತರ ಎಲ್ಲ ಇರುತ್ತಾ ಕಾಂಪಿಟೇಷನ್? ಇರುತ್ತೆ. ಎಲ್ಲ ಅವರು ಅವ್ರಕ್ಕೆ 400 ರೂಪಾಯಿ ಯಾಕೆ ಅನಿತಂತಕ್ಕೆ ಹೊಲಿಸಬಾರ್ದು 250 ಅಂತ ಅನ್ನರು ಇರ್ತಾರೆ. ಅವ್ಳು ಚೆನ್ನಾಗಿ ಹೊಲಿಯಲ್ಲ ಯಾಕೆ ಅವ್ರ ಹತ್ರ 400 ರೂಪಾಯಿ ಕೊಟ್ಟು ಹೊಲ್ಸನ ಅನ್ನರು ಇರ್ತಾರೆ. ಕಾಂಪಿಟೇಷನ್ ಇರುತ್ತೆ. ಮತ್ತೆ ಸಾಕಷ್ಟು ಹೆಣ್ಮಕ್ಳು ಬಟ್ಟೆ ಹೊಲಿಬೇಕಾದ್ರೆ ನನಗೆ ಲೂಸ್ ಆಯ್ತು ಟೈಟ್ ಆಯ್ತು ಎಲ್ಲ ಇದ್ದೇ ಇರುತ್ತೆ. ಅಂತ ಸಂದರ್ಭದಲ್ಲಿ ನೀವೆಲ್ಲ ಯಾವ ರೀತಿ ಮ್ಯಾನೇಜ್ ಮಾಡ್ತೀರ? ಅವ್ರನ್ನ ಸಮಾಧಾನ ಮಾಡಿ ಕಳಿಸ್ಬೇಕು. ಅವ್ರ ಇನ್ನೊಂದ್ಸತಿ ಕೊಡ್ಬೇಕು ಅಂತಂದ್ರೆ ಅವ್ರ ಏನಂದ್ರು ಅನಿಸ್ಕೊಬೇಕು ಚೆನ್ನಾಗಿ ಕೆಟ್ಟದ್ರು ಅದನ್ನ ಚೆನ್ನಾಗಿ ಮಾಡ್ಕೊಡ್ಬೇಕು. ಸಮಾಧಾನ ಮಾಡಿ ಅವ್ರ ಹತ್ರ ಏನು ಸಿಡಿ ಸಿಡಿ ಅನ್ಲಿದ್ದಂಗೆ ಇದು ಮಾಡ್ಕೊಂಡು ಅವ್ರನ್ನ ಸಮಾಧಾನ ಮಾಡಿ ಮಾತಾಡಿ ಕಳಿಸಿ ಅವ್ರು ತಂದಿರೋದನ್ನ ಸರಿ ಮಾಡ್ಕೊಟ್ಟು ಸಮಾಧಾನ ಮಾಡಿ ಕಳಿಸ್ಬೇಕು. ಇನ್ನೊಂದ್ಸತಿ ಕೊಡ್ಬೇಕು ಅಂದ್ರೆ ನಾವು ಅದೇ ಕೆಲಸ ಮಾಡ್ಲೇಬೇಕು. ಈಗ ಬ್ಲೌಸ್ ಚುಡಿದಾರ ಮಾತ್ರ ಹೊಲಿತಾ ಇದ್ರ, ಇನ್ ಮತ್ತೆ ಇನ್ನು ಸ್ವಲ್ಪ ಯೂನಿಫಾರ್ಮ್ ಬೇರೆ ಬೇರೆ ಎಲ್ಲ ವರ್ಕ್ ಮಾಡೋದು ಅದನ್ನೆಲ್ಲ ಕಲಿಬೇಕಂತ ಏನ್ ಆಸಕ್ತಿ ಇಲ್ಲ? ಇದೆ, ವರ್ಕ್ ಮಾಡ್ಬೇಕು ಅಂತ ಇದೆ ಮಿಷಿನ್ ತಂದು. ಆದ್ರೆ ಅದ್ ಕಲಿಯಕ್ ಹೋಗ್ಬೇಕು ಬೇರೆ ಊರಿಗೆ, ಅದು ಬೇರೆ ಊರಿಗೆ ಕಲಿಯಕ್ ಹೋಗೋದಂದ್ರೆ ಈಗ ರೊಟ್ಟಿ ಬೇರೆ ಮಾಡ್ತಿದೀವ ಬೇರೆ ಊರಿಗೆ ಕಲಿಯಕ್ ಹೋಗಕ್ ಆಗಲ್ಲ, ಸಮಸ್ಯೆ ಅಂದ್ರೆ ಇಲ್ಲಿ ರಾಮಗಿರಿಯಲ್ಲೆಲ್ಲ ವರ್ಕ್ ಮಾಡೋದ್ ಕಲಿಸ್ತಿಲ್ಲ. ಹೋದ್ರೆ ದಾವಣಗೆರೆ ಚನ್ನಗಿರಿ ಅಲ್ಲಿ ಹೋಗ್ಬೇಕು, ನಮಗೆ ಬಹಳ ದೂರ ಆಗುತ್ತೆ ದಾವಣಗೆರೆ ಚನ್ನಗಿರಿ, ಅಪ್ ಅಂಡ್ ಡೌನ್ ಮಾಡಕ್ ಆಗಲ್ಲ, ಸಮಯ ಸಿಗಲ್ಲ. ಈ ಕೃಷಿ ಟೈಲರಿಂಗ್ ಜೊತೆಗೆ ರೊಟ್ಟಿ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಎಷ್ಟು ವರ್ಷದಿಂದ ರೊಟ್ಟಿ ಮಾಡ್ತಾ ಇದ್ರ? ಅದೀಗ ಒಂದ್ ವರ್ಷದ ಮೇಲೆ ಒಂದ್ 2-3 ತಿಂಗಳಾಯ್ತು. ರೊಟ್ಟಿ ಅಂದ್ರೆ ಮಹಿಳಾ ಸಂಘದಲ್ಲಿ ಎಲ್ಲ ಭಾಗವಹಿಸಿ ಅದ್ರಲ್ಲೇ ತಗೊಂಬಂದ್ರದ? ಅದ್ರಲ್ಲೇ ತಗೊಂಡ್ರಿ, ಸಂಘದಿಂದ ದುಡ್ಡು ತಗೊಂಡಿರೋದು. ನೀವು ಮಹಿಳಾ ಸಂಘದಲ್ಲಿ ಸೇರ್ಕೊಂಡಿದ್ರ? ಸೇರ್ಕೊಂಡಿದ್ದೀವಿ. ಅಲ್ಲಿ ಎಷ್ಟು ವರ್ಷದಿಂದ ಮಹಿಳಾ ಸಂಘದಲ್ಲಿ ಸೇರ್ಕೊಂಡಿದ್ರ? ಅದೊಂದು 7-8 ವರ್ಷದಿಂದ ಮಾಡ್ತಿದ್ದೀವಿ. ಮಾಡ್ತಾ ಇದ್ರ? ಏನ್ ಅನುಕೂಲ ಅನ್ಸತ್ ಮಹಿಳಾ ಸಂಘದಲ್ಲಿ ಸೇರ್ಕೊಂಡ್ರೆ? ಅಂದ್ರೆ ಈಗ ತೋಟಕ್ಕೆ ಗೊಬ್ಬರ ತರಕಾಗ್ಲಿ, ಈಗ ಯಾರನ್ನ ಕೇಳಿದ್ರೆ ಸಡನ್ ಲೇ ದುಡ್ಡು ಕೊಡಲ್ಲ, ಮಳೆ ಬಂದಿರುತ್ತೆ. ಈಗ ಮೆಕ್ಕೆಜೋಳ ಬಿತ್ತಬೇಕು ಅಂದ್ರೆ ಆ ಟೈಮಲ್ಲಿ ಯಾರು ದುಡ್ಡು ಕೊಡಲ್ಲ, ಇವತ್ ಬಾ ನಾಳೆ ಬಾ ಅಂತಾರೆ. ಈಗ ಸಂಘದಲ್ಲಾದ್ರೆ ಹೇಗ್ ಬೇಕು ನಮ್ಗೆ ಇಷ್ಟು ಕೊಡ್ರಿ, ಒಂದ್ 5,000 ಕೊಡ್ರಿ, 10,000 ಕೊಡ್ರಿ ಅಂತಂದ್ರೆ ನಿಂತ ಗಂಟೆಗೆ ಚೆಕ್ ಬರ್ಕೊಡ್ರು ಅಂದ್ರೆ ಬ್ಯಾಂಕಿಗೆ ಹೋಗಿ ಬಿಡಿಸ್ಕೊಂಬಂದ್ಬಿಡ್ತೀವಿ ಮನೆಯವ್ರನ್ನ ಕರ್ಕೊಂಡೋಗಿ. ಅದೇ ಬೇರೆಯವ್ರನ್ನ ಕೇಳ್ಬೇಕು ಅಂತಂದ್ರೆ ಅವ್ರು ಈ ಟೈಮಿಗೆ ಬಾ ಆಮೇಲೆ ಬಾ ಇವಾಗ ಬಾ ಅಂತಂತಾರೆ. ಸಂಘನೇ ಚೆನ್ನಾಗಿ ಸಂಘದಿಂದ ಬಹಳ ಪಡ್ಕೊಂಡಿದೀವಿ. ಟೂರ್ ಎಲ್ಲ ಹೋಗಿ ಬಂದಿದೀವಿ ಮೊನ್ನೆ ತಮಿಳ್ನಾಡು ಅಲ್ಲೆಲ್ಲ ಹೋಗಿ ಬಂದಿದೀವಿ. ಚೆನ್ನಾಗಿ ಇದು ಇಂಪ್ರೂವ್ ಆಯ್ತು ನಮಗೆ. ಏನ್ ನೋಡ್ಕೊಂಬಂದ್ರು ತಮಿಳ್ನಾಡು? ಶ್ರೀರಂಗಂ ನೋಡ್ಕೊಂಬಂದ್ವಿ, ರಾಮೇಶ್ವರಂ, ರಾಮಸೇತುವೆ ಎಲ್ಲ ನೋಡ್ಕೊಂಬಂದ್ವಿ. 10 ದಿವಸ ಹೋಗಿದ್ವಿ ಪ್ಯಾಕೆಟ್ ಟೂರ್. ಅದು ಬರೀ ಬಡ್ಡಿ ದುಡ್ಡಲ್ಲೇ ಹೋಗಿ ಬಂದಿದೀವಿ. ಚೆನ್ನಾಗಿ ಇದಾಗಿದೆ. 10 ಜನ ಸೇರ್ಕೊಂಡು ಬಡ್ಡಿ ಇದು ಮಾಡ್ಕೊಂಡು ಹೋಗಿ ಬಂದಿದೀವಿ. ಹೋಗಿ ಬಂದಿದ್ರು ಅಂದ್ರೆ ಪ್ರತಿ ವಾರ ಸೇರ್ತಾ ಇರ್ತಾರೆ? ಪ್ರತಿ ವಾರ ಸೇರ್ತಾರೆ. ಎಷ್ಟು ಉಳಿತಾಯ ಮಾಡ್ತಾರೆ ಪ್ರತಿ ವಾರ? 200 ರೂಪಾಯಿ ಮಾಡ್ತೀವಿ ಒಬ್ಬೊಬ್ರು. 200 ರೂಪಾಯಿ ಮಾಡ್ತೀವಿ. 200 ರೂಪಾಯಿ ಮಾಡ್ತೀರಾ? ಮತ್ತೆ ನೀವು ಇದ್ರಲ್ಲಿ ಸಾಲ ಸೌಲಭ್ಯ ಎಲ್ಲ ತಗೊಂಡಿದ್ದೀರ? ಏನ ಉಪಯೋಗಿಸ್ಕೊಂಡಿದ್ರ? ಸಾಲ ತಗೊಂಡು ಮಿಷಿನ್ ರೊಟ್ಟಿ ಮಿಷಿನ್ ತಗೊಂಡಿದ್ವಿ, ಆಮೇಲೆ ಬಟ್ಟೆ ಒಲೆ ಮಿಷಿನ್ ತಗೊಂಡಾಗ ತಗೊಂಡಿದ್ದೀನಿ ತೋಟಕ್ಕೆ ಎಲ್ಲದಕ್ಕೂ ಚೆನ್ನಾಗಿದೆ. ಫಸ್ಟ್ ದನ ಕರ ಕಟ್ಕೊಂಡಾಗ ಮ್ಯಾಟ್ ತರಕ್ಕೆ ಅದಕ್ಕೆಲ್ಲ ಇದು ಮಾಡಿ ತಗೊಂಡಿದ್ವಿ. ಆಮೇಲೆ ದನ ನಮ್ಮನೇರ್ ಹುಷಾರಿ ಇಲ್ದಂಗ ಅದು ಅಂತ ದನ ಕರ ಬಿಟ್ವಿ, ಮಾಡಕ್ ಆಗಲ್ಲ ಒಬ್ಳು ಕೈಲೇ ಮಾಡಕ್ ಆಗಲ್ಲ ಅಂತ. ಆಮೇಲೆ ರೊಟ್ಟಿ ಮಿಷಿನ್ ಸೇರ್ಕೊಂಡ್ವಿ. ಮೊದಲೆಲ್ಲ ಹಸು ಸಾಕಾಣಿಕೆ ಮಾಡಿದ್ವಿ? ಹಸು ಸಾಕಾಣಿಕೆ ಮಾಡಿದ್ವಿ. ಒಂದು 10 ಇದ್ವು ನಮ್ಮ 10 ದನ ಇದ್ದು HFA ಅಷ್ಟು. ಹೈನುಗಾರಿಕೆಯಿಂದ ಲಾಭ ಇದೆಯಲ್ಲ? ಇದೆ ಇದೆ, ಆದ್ರೆ ನಮಗೆ ಜಾಸ್ತಿ ಹೊಡೆತ ಕೊಟ್ಬಿಡ್ತು ಅದು ಕೆತ್ತಲು ಬಾವು. ಆಮೇಲೆ ಏನ್ ಮಾಡಿದ್ರು ನಮಗೆ ಅದು ಅಷ್ಟು ಇದು ಅನಿಸ್ಲೇ ಇಲ್ಲ ನಮಗೆ. ಕೆತ್ತಲು ಬಾವು ಬಹಳ ಬಂದ್ಬಿಟ್ಟು ನಮ್ಗೆ HF ಅಲ್ಲಿ ನಿರ್ವಹಣೆ ಮಾಡೋದು ಬಹಳ ಕಷ್ಟ ಆಯ್ತು. ಎಷ್ಟು ನೀಟ್ ಮಾಡಿದ್ರು ಆಗ್ತಿರ್ದು, ಡೈಲಿ ಮ್ಯಾಟ್ ತೊಳೆಯೋದು ಬೆಳಗ್ಗೆ, ಅದ್ರದ ಡೈಲಿ ಸ್ನಾನ ಸ್ಪ್ರೇ ಮಾಡೋದು ಅದೆಲ್ಲ ಬಹಳ ಚೆನ್ನಾಗಿ ಮಾಡಿದ್ರು ಅದ ಯಾಕೆ ನಮಗೆ ಇದಾಗ್ಲೇ ಇಲ್ಲ, ಆಗ್ಬರ್ಲಿಲ್ಲ. ಅದಕ್ಕೆ ಅಷ್ಟೊತ್ತಿ ನಮ್ಮನೆಯವ್ರಿಗೂ ಹುಷಾರ್ ಇಲ್ದಂಗ ಆಯ್ತಾ. ಆಮೇಲೆ ಹುಲ್ಲಿಂದೆಲ್ಲ ರೇಟ್ ಆಗ್ಬಿಡ್ತು ಜಾಸ್ತಿ, ಕೊಂಡ್ಕೊಳಕ್ ಆಗ್ಲಿಲ್ಲ. ಅದು ಹಾಲಿಂದಕ್ಕೂ ಅದಕ್ಕೂ ನಾವು ಮರಕರೆ ಕಮ್ಮಿ ಇತ್ತು. ಹಾಲಿನ ರೇಟ್ 25 ರೂಪಾಯಿ ಇತ್ತು, ಹುಲ್ಲಿನ ರೇಟ್ ನೋಡಿದ್ರೆ ಜಾಸ್ತಿ. ಹಂಗಾಗಿ ನಾವು ಮಾಡಕ್ ಆಗ್ಲಿಲ್ಲ, ಬಿಟ್ವಿ. ಇವಾಗ ಹಂಗಾಗಿ ರೊಟ್ಟಿ ಮಾಡೋದು ಇದು ಮಾಡ್ತೀವಿ. ಅದು ನಮ್ಗೆ ಜಾಸ್ತಿ ಕಷ್ಟ ಆಗಿದ್ರಿಂದ ಈ ಟೈಲರಿಂಗ್ ರೊಟ್ಟಿ ಇದ್ರ ಮೇಲೆ ತೊಡಗಿಸ್ಕೊಂಡ್ಬಿಟ್ಟು ತೊಡಗಿಸ್ಕೊಂಡ್ಬಿಟ್ರಿ. ಮತ್ತೆ ಈ ಮಹಿಳಾ ಸಂಘದಲ್ಲಿ ಈಗ ದುಡ್ಡು ಕಟ್ಟೋದು ಮರುಪಾವತಿ ಮಾಡೋದೆಲ್ಲ ಚೆನ್ನಾಗಿ ನಡೀತಾ ಇದೆ? ಚೆನ್ನಾಗಿ ನಡೀತಾ ಐತೆ. ಯಾರು ಈಗ ಅಷ್ಟೇ ಕಟ್ರಿ ಇಷ್ಟೇ ಕಟ್ರಿ ಏನಲ್ಲ. ಈಗ ನನ್ನ ಹತ್ರ ಇಷ್ಟ ಐತೆ ಅಂದ್ರೆ ಆಯ್ತು, ಈಗ 300 ಕಟ್ಟು, ಯಾಕೆ ಜೋ ಇದು ಮಾಡ್ಕೊಂತಿದ್ಯಾ? ಒಂದೇ ಸತಿ ವಜೆ ತಗೊಳ್ಳೋದಕ್ಕಿನ್ನಲ್ಲ ಸ್ವಲ್ಪ ಸ್ವಲ್ಪನೇ ಸಾಲ ತೀರಿಸ್ಕೊಂತ ಹೋಗ್ಬೋದು. ಈಗ ಸಾಲಗಾರರಿಗಾದ್ರೆ ಇಲ್ಲ ಇಷ್ಟೇ ಕೊಟ್ಟೆ ಬಿಡು ಅಂತಂತಾರೆ. ಸಂಘಗಳಲ್ಲಾದ್ರೆ ಇಲ್ಲ, ಕಂತ್ ಕಂತಗೆ ವಾರ ವಾರ ಕಟ್ಕೊಂತ ಹೋಗ್ಬೋದು. ಆಮೇಲೆ ಸಾಲಗಾರಿಗಾದ್ರೆ 2 ರೂಪಾಯಿ ಬಡ್ಡಿ ಕೊಡ್ಬೇಕು, ಸಂಘದಲ್ಲಾದ್ರೆ 1 ರೂಪಾಯಿ. ಚೆನ್ನಾಗಿದೆ ಸಂಘದಿಂದ, ನಾವು ಬಹಳ ಇದು ಮಾಡ್ಕೊಂಡಿದೀವಿ, ಉಪಯೋಗ ಪಡ್ಕೊಂಡಿದೀವಿ ಸಂಘದಿಂದ. ರೊಟ್ಟಿ ಮಿಷಿನ್ ಅಂದ್ರೆ ಎಲ್ಲ ಸಂಘದವರು 14 ಜನ ಸೇರ್ತಾಂಡಿದ್ರ ನೀವು ಮಾತ್ರ? ಇಲ್ಲ ಇಲ್ಲ, ಸಪ್ರೇಟ್ ಅಲ್ಲಿ 4 ಜನ ತಾಂಡಿದ್ವಿ. 4 ಜನ ತಾಂಡಿದ್ವಿ ಸಂಘದರ್ ಅಂದ್ರೆ ಸಂಘದಿಂದ ದುಡ್ಡು ತಾಂಡೆ ತಾಂದಿರೋದು ಅಂದ್ರೆ ಸಂಘದ ಜೊತೆ ಸೇರ್ಕೊಂಡಲ್ಲ, ನಮ್ಮ ಪಕ್ಕದ ಮನೆಯವ್ರ ಜೊತೆ ಆಂಟಿ ಅವರು ಮಹಿಳಾ ಸಂಘದ ಸದಸ್ಯರೇ ಅವರು ಇದಾರೆ, ಆದ್ರೆ ಬೇರೆ ಸಂಘದವರು ಇದಾರೆ. ಬೇರೆ ಸಂಘದಲ್ಲಿ ಅಂದ್ರೆ ನಾವು ಮನೆ ಹತ್ರ ನಾಲ್ಕು ಜನ ಸೇರಿ ಮಾಡಿದೀವಿ. ಮಾಡಿದ್ರ ಯಾಕೆ ಈ ರೊಟ್ಟಿ ಮಿಷಿನ್ ಮಾಡ್ಬೇಕಂತ ಆಸಕ್ತಿ ಬಂತು ಅಂದ್ರೆ ಸುಮ್ನೆ ಮನೆಗೆ ಇದ್ದೀಗ ಬಟ್ಟೆ ಒಂದ್ ಬ್ಲೌಸ್ ಹೊಲ್ರೆ 250 ರೂಪಾಯಿ, ಈಗ ಒಂದ್ 250 ರೂಪಾಯಿದಾಗೆ ಜೀವನ ಮಾಡಕ್ ಆಗಲ್ಲ. ಈಗ ಅದ್ರಲ್ಲೂ ಈಗ ಸೇರ್ಕೆನ್ ಮಾಡಿದ್ರೆ ಫಸ್ಟ್ ಮಾಡಿದ್ವಿ, ಅದು ಗೊತ್ತಿಲ್ಲದ ಮಿಷಿನ್ ತಂದು ಬಹಳ ಬಂಡವಾಳ ಹಾಕಿ ಲಾಸ್ ಮಾಡ್ಕೊಂಡ್ಬಿಟ್ವಿ. ಆಮೇಲೆ ಇನ್ನೊಂದ್ಸತಿ ನೋಡ್ಕೊಂಡು ಫೋನ್ ಅಲ್ಲಿ ಎಲ್ಲ ನೋಡ್ಕೊಂಡು ಹುಬ್ಳಿಗೆ ಹೋಗಿ ಮಿಷಿನ್ ತಂದು ಅಲ್ಲೆಲ್ಲ ಮಾಹಿತಿ ತಗೊಂಡು ಚೆನ್ನಾಗಿದಾಯ್ತು. ಆಮೇಲೆ ಚೆನ್ನಾಗಿ ಹೊಸ ಮಿಷಿನ್ ತಂದು ಅದ್ರಲ್ಲಿ ಚೆನ್ನಾಗಾಯ್ತು ನಿಮಗೆ. ಈಗ ಬೇರೆ ಬೇರೆ ಉಪಕಸಬಗಳಿದಾವೆ, ಅವು ಬಿಟ್ಟು ಇದನ್ನೇ ರೊಟ್ಟಿ ಮಿಷಿನ್ ಮಾಡೋದು ಲಾಭದಾಯಕ ಅಂತ ಮಾಡಿದ್ರೆ ಹಂಗೆ ಇಲ್ಲ. ಅದ್ರಲ್ಲಿ ರೊಟ್ಟಿ ಮಿಷಿನ್ ಅಲ್ಲಿ ಚೆನ್ನಾಗ್ ನಮಗೆ ಲಾಭನೂ ಅನಿಸ್ತು, ಕೇಳಿದ್ರೆ ಕೊಬ್ಬರಿ ಪುಡೆ ಚಟ್ನಿ ಪುಡೆ ಮಾಡ್ಕೊಡ್ತೀವಿ, ಆದ್ರೆ ಮಾಡಿಡಕ್ ಬರಲ್ಲ ಅಂತ ಅದು ಇದಾಗುತ್ತೆ ಅಂತ ಮಾಡಲ್ಲ, ಕೇಳಿದ್ರೆ ಮಾಡ್ಕೊಡ್ತೀವಿ. ಒಂದೇ ಒಂದ್ ದಿವಸ ಮುಂಚೆ ಸಂಜೆ ಹೇಳಿದ್ರೆ ಮಾಡ್ಕೊಡ್ತೀವಿ. ಆ ಟೈಮಿಗೆ ಅವ್ರು ಹೇಳಿ ಟೈಮಿಗೆ ರೊಟ್ಟಿ ಸಜ್ಜೆ ರೊಟ್ಟಿ ಎಲ್ಲ ಮಾಡ್ತೀವಿ. ಚಪಾತಿ ಕೇಳಿದ್ರೆ ಮಿಷಿನ್ ಅಲ್ಲಿ ಬರಲ್ಲ, ಚಪಾತಿ ಉದ್ದಕ್ಕೆ ಕೈಲೇ ಉತ್ಕೊಡ್ತೀವಿ. ನಾಲ್ಕು ಜನ ಮಿಷಿನ್ ಅಲ್ಲೆಲ್ಲ ಇದಾಗುತ್ತೆ ಅಂತ ನಾಲ್ಕು ಜನ ಉತ್ಕೊಡ್ತೀವಿ. ಈ ರೊಟ್ಟಿ ಮಿಷಿನ್ ಇದೆಲ್ಲ ಎಲ್ಲಾದ್ರೂ ತರಬೇತಿ ಪಡ್ಕೊಂಡಿದ್ರೆ ಟ್ರೈನಿಂಗ್ ಎಲ್ಲ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ, ಈಗ ಈ ತರನೇ ರೊಟ್ಟಿ ಮಾಡ್ಬೇಕು, ಈ ಮಟ್ಟಕ್ಕೆ ಅದ ಮಾಡ್ಬೇಕು ಅಂದ್ರೆ ಇಟ್ಟು ಅದನ್ನೆಲ್ಲ ಅಂದ್ರೆ ಹುಬ್ಳಿಲೆಲ್ಲ ಹೇಳ್ಕೊಟ್ಟಿದ್ರು ಇಷ್ಟಿಷ್ಟ ಹಾಕ್ರಿ ಇದನ್ ಮಾಡ್ರಿ ಅಂತ. ಫಸ್ಟ್ ಬಂದಾಗ ಒಂದ್ ಸ್ವಲ್ಪ ದಿವಸ ಬಹಳ ಕಷ್ಟ ಅನಿಸ್ತು, ಅಂದ್ರೆ ಕಷ್ಟನೇ ಅನಿಸ್ಬಿಡ್ತು, ಮಾಡಕ್ ಆಗ್ಲೇ ಇಲ್ಲ. ಏನಪ್ಪಾ ತಂದು 2 ಲಕ್ಷ ರೂಪಾಯಿ ಗಟ್ಲೆ ಬಂಡವಾಳ ಹಾಕಿ ಹೆಂಗ್ ಮಾಡೋದು ಏನಿಸ್ತು. ಆಮೇಲೆ ಆಮೇಲೆ ಏ ಇಲ್ಲ ಇದೆ ಚೆನ್ನಾಗೈತೆ ಇದನ್ನೇ ಮಾಡ್ಕೊಂಡು ಹೋಗೋಣ ಅಂತ ಅನಿಸ್ತು. ಅಂದ್ರೆ ರೊಟ್ಟಿ ಅಂದ್ರೆ ಯಾವ್ಯಾವ ತರದ ರೊಟ್ಟಿ ಮಾಡ್ತೀರ? ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ಮಾಡ್ತೀವಿ ಅಷ್ಟೇ. ಚಪಾತಿ ಕೇಳಿದ್ರೆ ಮಾಡ್ಕೊಡ್ತೀವಿ. ಅಂದ್ರೆ ಬೆಳಗ್ಗೆ 7 ಸಂಜೆ ಬೇಕು ಅಂತಂದ್ರೆ ಕೈಲ ಉದ್ದ ಮಾಡ್ಕೊಡ್ತೀವಿ. ಅದನ್ನ ಮಿಷಿನ್ ಅಲ್ಲಿ ಮಾಡ್ಲಿಕ್ಕೆ ಬರಲ್ಲ? ಮಿಷಿನ್ ಅಲ್ಲಿ ಇದೆ, ಆದ್ರೂ ಸಪರೇಟ್ ನಾವು ರೊಟ್ಟಿ ಮಾಡೋ ಮಿಷಿನ್ ಅಲ್ಲಿ ಬರಲ್ಲ. ಬರಲ್ಲ, ಅದಕ್ಕೆ ಅಂತಾನೆ ಸಪರೇಟ್ ಮಿಷಿನ್ ತಂದ್ ಮಾಡ್ಬೇಕು. ರೊಟ್ಟಿ ಮಿಷಿನ್ ಅಲ್ಲಿ ಬರಲ್ಲ, ಕೈಯಲ್ಲಿ ಉದ್ದ ಮಾಡ್ಕೊಡ್ತೀವಿ. ಕೈಯಲ್ಲಿ ಉದ್ದ ಮಾಡ್ಕೊಡು. ಯಾವ್ದಕ್ಕೆ ಹೆಚ್ಚು ಬೇಡಿಕೆ ಜನ ಜಾಸ್ತಿ ಯಾವ್ದು ಕೇಳ್ತಾರೆ? ರೊಟ್ಟಿ ಜೋಳದ ರೊಟ್ಟಿ ಕೇಳ್ತಾರ? ಚಪಾತಿ ಕೇಳ್ತಾರೆ? ಜೋಳದ ರೊಟ್ಟಿ ಕೇಳ್ತಾರೆ. ಜೋಳದ ರೊಟ್ಟಿ ಅದ್ರಲ್ಲಿ ಜೋಳದ ರೊಟ್ಟಿ ಎಲ್ಲ ಕಡಕ್ಕೂ ಮೆತ್ತನೋ ಅಂತ ಇರ್ತಾವ, ಅಂದ್ರೆ ಆ ಟೈಮಿಗೆ ಫೋನ್ ನಂಬರ್ಗಳೆಲ್ಲ ಇಸ್ಕೊಂಡಿದ್ದಾರೆ ನಮ್ಮ ಹತ್ರ ತಗೊಂಡೋಗೋರು. ಬಿಸೇವ ಮಾಡ್ದ ನಾವ್ ಹೇಳ್ತೀವಿ ಫೋನ್ ಮಾಡಿ ತಗೊಂಡೋಗ್ರಿ ಬಂದು ಅಂತ. ಆ ಟೈಮಿಗೆ ಬಂದು ತಗೊಂಡೋಗ್ತಾರೆ ಬಿಸೇವ. ಮೆತ್ತನೋ ಮಾಡಿಟ್ರೆ ಮೆತ್ತನೋ ಕೇಳಿ ತಗೊಂಡೋಗ್ತಾರೆ. ತಗೊಂಡೋಗ್ತಾರೆ. ಒಂದ್ ದಿವಸಕ್ಕೆ ಎಷ್ಟು ರೊಟ್ಟಿ ಉತ್ಪಾದನೆ ಮಾಡ್ತಾರೆ ಅಂದ್ರೆ ಆರ್ಡರ್ ಸಿಕ್ಕದ್ರ ಮೇಲೆ ಮಾಡ್ತೀವಿ. ಅಂದ್ರೆ 2 ದಿವಸ ಊರಲ್ಲೆಲ್ಲ ತಗೊಂಡೋದ್ರೆ 1,000 ಮಾಡಿರ್ತೀವಿ ಒಂದ್ ದಿವಸಕ್ಕೆ. ಆರ್ಡರ್ಗಳು ಸಿಕ್ಕರೆ 3,000-4,000 ಹೆಂಗ್ ಮಾಡ್ಕೊಡ್ತೀವಿ. ಊರಲ್ಲಿ ಚೌಟ್ರಿ ಐತೆ, ಕೇಳ್ತಾರೆ. ಊರಲ್ಲಿ ಚೌಟ್ರಿ ಇರೋದ್ರಿಂದ ಚೆನ್ನಾಗಿ ಉಪಯೋಗನೂ ಆಗ್ತಾ ಇದೆ. ನಿಮ್ಮೂರಲ್ಲೇ ಕಲ್ಯಾಣ ಮಂಟಪ ಕೇಳ್ತಾರೆ, ಮಾಡ್ಕೊಡ್ತೀವಿ. ಮಾಡ್ಕೊಡ್ತಾರೆ. ಸಜ್ಜೆ ಜೋಳ ಅದನ್ನೆಲ್ಲ ಎಲ್ಲಿಂದ ತಗೊಂಬರ್ತಾರೆ? ನಾವು ದಾವಣಗೆರೆಯಿಂದ ತರ್ತೀವಿ. ದಾವಣಗೆರೆಯಿಂದ ತಗೊಂಬರ್ತಾರೆ. ಒಂದ್ ಸಾರಿ ಎಷ್ಟು ಕ್ವಿಂಟಲ್ ವರೆಗೆ ತಗೊಂಬರ್ತಾರೆ? 4-5 ಕ್ವಿಂಟಲ್ ಹಿಂಗೆ ತರ್ತೀವಿ. ಅಂದ್ರೆ ನಮಗೆ ಆರ್ಡರ್ ಸಿಗೋದ್ರ ಮೇಲೆ ತಗೊಂಬರ್ತೀವಿ. ಈಗ ಇಟ್ಟರೆ ಜಾಸ್ತಿ ಹುಳ ಅದು ಆಗುತ್ತೆ ಅಂತ ಇದನ್ನ ತರ್ಸಲ್ಲ. ಈಗ ನಮಗೆ ಒಂದ್ಸತಿ ತರ್ತೀವಿ, ಒಂದ್ 3 ಕ್ವಿಂಟಲ್ 4 ಕ್ವಿಂಟಲ್ ಆರ್ಡರ್ ಸಿಕ್ಕರೆ ಜಾಸ್ತಿ ತಗೊಂಬರ್ತಾರೆ. ಅದನ್ನೆಲ್ಲ ನೀವೇ ಕ್ಲೀನ್ ಮಾಡ್ತೀರ? ನಾವೇ ಕ್ಲೀನ್ ಮಾಡ್ತೀವಿ. ನೀವೇ ಕ್ಲೀನ್ ಮಾಡ್ತೀರ? ಅದನ್ನೆಲ್ಲ ಮಿಷಿನ್ ಮಾಡೋದು, ಒಣಾಕೋದು, ಕಲ್ಲು ಅವೆಲ್ಲ ಇದ್ರೆ ಎಲ್ಲ ಕ್ಲೀನ್ ಮಾಡೋದು ಎಲ್ಲ ಮಾಡ್ತೀವಿ, ನಾವೇ ಮಾಡ್ತೀವಿ. 4 ಜನನೂ ಮಾಡ್ತೀವಿ. 4 ಜನನೂ ಮಾಡ್ತೀರ? ರೊಟ್ಟಿ ಯಾವ ಸಮಯದಲ್ಲಿ ಹೆಚ್ಚು ಖರ್ಚಾಗುತ್ತೆ? ಶ್ರಾವಣದಲ್ಲಿ ಖರ್ಚಾಗುತ್ತೆ. ತೇರಬ್ಬಗಳು ಇರ್ತಾವಲ್ಲ, ತೇರಬ್ಬ, ಆಮೇಲೆ ಜಾತ್ರೆಗಳು, ಮಾರಿ ಜಾತ್ರೆ ಅಂತ ಟೈಮಲ್ಲೆಲ್ಲ ಚೆನ್ನಾಗಿ ಖರ್ಚಾಗುತ್ತೆ. ಆಮೇಲೆ ಮದ್ವೆ ಸೀಸನ್ಗಳು, ಊರಲ್ಲಿ ಗೃಹ ಪ್ರವೇಶ ಇದ್ರೆ ಹೇಳ್ತಾರೆ 1,500-300. ಮನೇಲಿ ಏನಾರ ಫಂಕ್ಷನ್ ಗಳಿದ್ರೆ ಹೇಳ್ತಾರೆ. ಚೆನ್ನಾಗಿ ಖರ್ಚಾಗುತ್ತೆ. ಈಗ ಅನಿತಾ ಅವ್ರತಾಗ ರೊಟ್ಟಿ ಸಿಗ್ತಾವ ಅಂತ ಗೊತ್ತಾಯ್ತಾ ಜನರಿಗೆ? ಗೊತ್ತಾಯ್ತಾ, ವಿಸಿಟಿಂಗ್ ಕಾರ್ಡ್ ಮಾಡಿಸಿದೀವಿ. 4 ಜನದ ನಂಬರ್ ಕೊಟ್ಟಿದೀವಿ. ಆಮೇಲೆ ಅಂಗಡಿಗಳಲ್ಲೆಲ್ಲ ಕೊಟ್ಟಿದೀವಿ, ಬೇಕಾದ್ರೆ ಹೇಳ್ರಿ ಅಂತಂತ. ಆಮೇಲೆ ಹೋಗಿ ತಗೊಂಬರ್ತೀವಿ, ಇಲ್ಲ ಅಂಗಡಿಗಳಿಗೆ ಕೊಡ್ತೀವಿ ನಾವೇ ಹೋಗಿ. ಚೆನ್ನಾಗಿ ಖರ್ಚಾಗ್ತಾ ಇದೆ. ಎಷ್ಟು ದಿವಸ ಮುಂಚೆ ಆರ್ಡರ್ ಕೊಡ್ಬೇಕು ನಿಮ್ಗೆ ರೊಟ್ಟಿಗೆ? ಅಂದ್ರೆ ನಾಳೆ ಮಾಡ್ತೀವಿ ಅಂದ್ರೆ 1,000-2,000 ಆದ್ರೆ ಬೆಳಗ್ಗೆ ಕೊಟ್ರು ನಾವು ತಿರು ಬೆಳಗ್ಗೆ ಅಷ್ಟೊತ್ತಿ ಮಾಡ್ಕೊಡ್ತೀವಿ. ಮಾಡ್ಕೊಡ್ತಾರೆ. ಒಂದ್ 3,000-4,000 ಆದ್ರೆ ಒಂದ್ 2 ದಿವಸ ಮುಂಚೆ ಹೇಳ್ಬೇಕು. ಅಡ್ವಾನ್ಸ್ ಕೊಟ್ಟು ಹೇಳ್ಬೇಕು? ಅಡ್ವಾನ್ಸ್ ಕೊಟ್ಟು ಹೇಳಾರು ಹೇಳ್ತಾರೆ, ಇಲ್ಲ ಈಗ ಪರಿಚಯ ಯಾರು ಮಾಡ್ರಿ ಕೊಡ್ತಾರೆ. ಈಗ ನಮ್ ಕೆಸ್ತರು ತಗೊಂಡ್ ಹೋಗ್ತಿದ್ದಾರೆ, ಭಟ್ರುಗಳು ಅವರೆಲ್ಲ ಈಗ ನಮ್ ಕೆಸ್ತರು ಇರ್ತಾರ, ಈಗ ಆಮೇಲೆ ಕೊಡ್ತಾರೆ ಅಂತ ನಾವು ಮಾಡ್ಕೊಡ್ತೀವಿ. ಈಗ ಬೇರೆಯವರಿಂದ ಬಂದ್ರಲ್ಲ ಅಡ್ವಾನ್ಸ್ ಅರ್ಧ ಅಡ್ವಾನ್ಸ್ ಕೊಟ್ಟು ಇನ್ನರ್ಧ ಮಾಡ್ಕೊಟ್ಮೇಲೆ ಕೊಟ್ಟು ತಗೊಂಡ್ ಹೋಗ್ತಾರೆ. ಯಾವಾಗಾದ್ರೂ ಆರ್ಡರ್ ಹೇಳ್ಬಿಟ್ಟು ತಗೊಂಡ್ ಹೋಗದಂತ ಅಂದ್ರೆ ಬಹಳ ರೊಟ್ಟಿ ಏನಿಲ್ಲ, 500-1,000 ಹಿಂಗಾಗಿದೆ. ಅಂದ್ರೆ ಊರಲ್ಲೇ ಮೇಂಟೈನ್ ಆಗುತ್ತಲ್ಲ, ನಡೀತಿ. ನೀವೇನಾದ್ರೂ 1,000-2,000 ರೊಟ್ಟಿನೆಲ್ಲ ಸ್ಟಾಕ್ ಮಾಡಿರ್ತಾರೆ ಎಮರ್ಜೆನ್ಸಿಗೆ ಬೇಕಂದ್ರೆ? ಸಿಗುತ್ತೆ. ಸಿಗುತ್ತೆ. ಅಂದ್ರೆ 1,000-2,000 ಮನೆಯಲ್ಲ ಮಾಡಿಟ್ಕೊಂಡಿರ್ತೀವಿ. ಅಂದ್ರೆ ಅವರು ಕಡಕ್ ಬಿಟ್ಟು ಮೆತ್ತನ ಕೇಳಿದ್ರು ಆ ಟೈಮಿಗೆ ನಿಂತ್ ಗಂಟೆಗೆ ಮಾಡ್ಕೊಡ್ತೀವಿ. ಈಗ ಸಂಜೆ ಬೇಕು ಮಾಡ್ಕೊಡ್ರಿ ಅಂತಂದ್ರೆ ಆ ಟೈಮಿಗೆ ಮಾಡ್ಕೊಡ್ತೀನಿ, ಸಂಜೆ ಅಷ್ಟೊತ್ತಿ ಮಾಡ್ಕೊಡ್ತೀನಿ. ನೀವು ಅಲ್ಲೇ ನಿಮ್ಮೂರ್ ಕಲ್ಯಾಣ ಮಂಟಪ ಅಲ್ಲ ನಿಮ್ಮೂರಲ್ಲೇ ಮಾರಾಟ ಮಾಡ್ತಾರಾ ಈಗ ದುರ್ಗ ದಾವಣಗೆರೆ ಎಲ್ಲಾ ಕಡೆನೂ ಕಳಿಸ್ತೀವಿ? ಕೇಳಿದ್ರೆ ಫೋನ್ ನಂಬರ್ ಹಿಂಗ್ ಕಳಿಸ್ರಿ ಅಂದ್ರೆ ಎಲ್ಲಾ ಕಡೆನೂ ಕಳಿಸ್ತೀವಿ. ಆಮೇಲೆ ರಾಮಗಿರಿ ಅಂಗಡಿಯಲ್ಲಿ ತಗೊಂಡೋಗ್ತಾರೆ ಬಂದು, ಚೆನ್ನಾಗಿ ಇದಾಗುತ್ತೆ, ಎಲ್ಲ ತುಂಬಾ ಕ್ಲೀನ್ ಇರಬೇಕು, ಗುಣಮಟ್ಟ ಇರಬೇಕು, ಎಲ್ಲ ಚೆನ್ನಾಗಿ ಮಾಡಿಕೊಟ್ರೆ ಇನ್ನೊಂದ್ಸರಿ ಆರ್ಡರ್ ಕೊಡ್ತಾರೆ. ಅದನ್ನೆಲ್ಲ ಉಳಿಸ್ಕೊಂಡಿದ್ದೀವಿ ಚೆನ್ನಾಗಿ. ಆಮೇಲೆ ಅವ್ನ ರಾಮಗಿರಿಯಲ್ಲಿ ಆಮೇಲೆ ದುರ್ಗ ಇಲ್ಲ, ಇಲ್ಲಿಗೆ ಒಂದ್ ಎರಡ್ ಮೂರ್ ಸತಿ ಕಳ್ಸಿದೀವಿ ಬಸ್ಸಿಗೆ, ಅಲ್ಲಿ ಊರಿಂದ ಡೈರೆಕ್ಟ್ ಬಸ್ ಓಡಾಡ್ತಾವ, ಬಸ್ಗೆ ಹೋಗುವ ಅಂಗಡಿಗಳಿಗೆ ಕಳ್ಸಿದೀವಿ, ಚೆನ್ನಾಗಿ ವರ್ಕೌಟ್ ಆಗುತ್ತೆ. ವರ್ಕೌಟ್ ಆಗುತ್ತೆ. ಒಂದು ಕೆಜಿ ಜೋಳದಿಂದ ಎಷ್ಟು ರೊಟ್ಟಿ ಉತ್ಪಾದನೆ ಮಾಡಬಹುದು? 24 ರೊಟ್ಟಿ ಮಾಡ್ತೀವಿ. 24 ರೊಟ್ಟಿ ಮಾಡಬಹುದು. ನಿಮ್ಗೆ ಎಷ್ಟು ಖರ್ಚು ಬರುತ್ತೆ, ಎಷ್ಟು ಉಳಿತಾಯ ಆಗುತ್ತೆ ಅಂದ್ರೆ, ಒಂದ್ ತಿಂಗಳಿಗೆ ನಾವು ಆರ್ಡರ್ ಸಿಗೋದ್ರ ಮೇಲೆ ಆಗುತ್ತೆ. ಕನ್ನಡ ಸಮ್ಮೇಳನಕ್ಕೆ ಕಳ್ಸಿದ್ವಲ್ಲ ಅವಾಗ ಒಂದ್ 80,000 ಲಕ್ಷ ತನಕ ಮಾಡಿದ್ವಿ, ಅವಾಗೆಲ್ಲ 20,000 ತಗೊಂಡಿದ್ವಿ. ಅಂದ್ರೆ ನಾವು ಹೋಗೋದ್ರ ಮೇಲೆ ರೊಟ್ಟಿ ಯಾರು ಚೆನ್ನಾಗಿ ಆರ್ಡರ್ ಕೊಡ್ತಾರೋ ಅದ್ರ ಮೇಲೆ, ಒಂದೊಂದ್ಸತಿ 10,000 ಆಗುತ್ತೆ, ಒಂದೊಂದ್ಸತಿ ಆಗೋದೇ ಇಲ್ಲ. ಆಗದ್ರ ಮೇಲೆ ನಾವು ಹಂಚ್ಕಂತೀವಿ ಖರ್ಚು ತೆಗಿಯೋದು. ಅದನ್ನೆಲ್ಲ ಒಂದ್ 10,000 ಆದ್ರೆ ಒಂದ್ 5,000-6,000 ರೂಪಾಯಿ ಖರ್ಚು ಬರುತ್ತೆ, 4,000 ಉಳಿತದೆ. ಹಿಂಗೆಲ್ಲ ಆಗುತ್ತೆ ಒಂದೊಂದ್ಸತಿ ಆಗುತ್ತೆ. ಒಂದ್ ತಿಂಗಳಲ್ಲಿ ಎಲ್ಲ ನೀವು 4 ಜನ ಮಹಿಳೆಯರಿಗೆ ಒಂದ್ 5,000 ರೂಪಾಯಿ ಲಾಭ ಬರುತ್ತೆ. ರೊಟ್ಟಿಗಳೆಲ್ಲ ಈಗೆಲ್ಲ ಸಾಕಷ್ಟು ಕೃಷಿ ಮೇಳಗಳು, ದೊಡ್ಡ ದೊಡ್ಡ ಫಂಕ್ಷನ್ಗಳಂತ ಸಂದರ್ಭದಲ್ಲಿ ಸ್ಟಾಲ್ಗಳು ಹಾಕಿಬಿಟ್ಟು ಅಂಗಡಿಗಳು ಹಾಕಿಬಿಟ್ಟು ಕೃಷಿ ಮೇಳದಲ್ಲೆಲ್ಲ ಭಾಗವಹಿಸಿ ಮಾರಾಟ ಮಾಡ್ತಿರ್ತಾರೆ, ಆ ತರನು ಏನಾದ್ರು ಭಾಗವಹಿಸ್ತಿರ್ತಾರ? ಮಾಡ್ಬೇಕು ಅನ್ಕೊಂಡಿದೀವಿ, ಅವಕಾಶ ಸಿಕ್ಕಿಲ್ಲ ನಮಗೆ. ಸಿಕ್ಕಿಲ್ಲ ಸಿಕ್ಕ್ರೆ ಅಲ್ಲೇನು ಎಲ್ಲ ಭಾಗವಹಿಸ್ತಾರೆ ಮಾಡ್ತಾರೆ. ಮಾಡ್ಬೇಕು ಅನ್ಕೊಂಡಿದ್ವಿ ಅಂತ ಕೇಳ್ತಾರೆ ಹಿಂಗ್ ಸಂಘದಿಂದ, ಹೋಗ್ರಿ ಸಂತೆಯಲ್ಲಿ ಇಲ್ಲಿ ಇದ್ನಿಟ್ ಆದ್ರೆ ನಾವು ಅಲ್ಲಿಗೆ ಹೋಗಕ್ಕೆ ಈಗ ಗೊತ್ತಿಲ್ಲದ ಹೋಗಿ ಇದು ಮಾಡೋದ್ಕಿನಲ್ಲೂ ಇದು ಅಂತಂತ ಆತರ ಅವಕಾಶಗಳು ಸಿಕ್ಕರೆ ಬಿಡಲ್ಲ, ಬಿಡಲ್ಲ. ನಿಮ್ಗೆ ವರ್ಷ ಪೂರ್ತಿ ಆರ್ಡರ್ ಸಿಗ್ತಾ ಇರ್ತಾವ ಅಂದ್ರೆ? ಅದೇ ಸೀಸನ್ ಸಿಕ್ಕಂಗೆ ಈಗ ಒಂದ್ 2-3 ತಿಂಗಳು ಅಷ್ಟಕ್ಕಷ್ಟೇ, ಬಾಳೆ ಸಿಕ್ಕಿಲ್ಲ, ಪರವಾಗಿಲ್ಲ ಆದ್ರೂ ನಡೀತೈತೆ. ಒಂದ್ 3,000-4,000 ಹಿಂಗ್ ಹಂಚ್ಕೊಂತ ಇದೀವಿ, ಖರ್ಚನ್ನೆಲ್ಲ ಕಳೆದು. ಈ ಸತಿ ಏನ್ ಸಿಕ್ಕಿಲ್ಲ, ಒಂದ್ ಸ್ವಲ್ಪ ಕಮ್ಮಿನೇ ಆಯ್ತು ಆರ್ಡರ್ಗಳು. ಯಾವ ಸಮಯದಲ್ಲಿ ಪೂರ್ತಿ ಆರ್ಡರ್ ಅಲ್ಲ ಅನ್ಸುತ್ತೆ ನಿಮಗೆ ಅಂದ್ರೆ? ಆಷಾಢದಲ್ಲಿ ಕಮ್ಮಿ ಆಗುತ್ತೆ, ಕಡಿಮೆ ಆಗುತ್ತೆ ಅಂದ್ರೆ ಆ ಸಮಯದಲ್ಲಿ ಯಾವ್ದೇ ಶುಭ ಕಾರ್ಯಗಳಿರಲ್ಲ, ಫಂಕ್ಷನ್ ಇರಲ್ಲ, ಹಾಗಾಗಿ ಕಮ್ಮಿ ಆಗುತ್ತೆ. ಅಂತ ಸಮಯದಲ್ಲಿ ಏನ್ ಮಾಡ್ತೀರಾ ಅಂದ್ರೆ? ಈಗ ಮನೆಗಳ ಕೆಲಸ, ತೋಟ, ಬಟ್ಟೆ ಒಲಿಯೋದು, ಅವ್ರವ್ರ ಇದ್ರಲ್ಲಿ ಇರ್ತೀವಿ. ಆದ್ರೂ ಊರಲ್ಲಿ ತಾಂಡ್ ಹೋಗ್ತಾರೆ, ನಮ್ಮೂರಲ್ಲಿ ಅಕ್ಕಪಕ್ಕ ಹಳ್ಳಿ ಸಿಂಗೇನಹಳ್ಳಿ ಕಣ್ವೇಳಿ ಅಲ್ಲೆಲ್ಲ ತಾಂಡ್ ಹೋಗ್ತಾರೆ ಬಂದು. ಅದೇ ಮಾಡ್ತಿದ್ರೆ ಕೇಳಿ ತಾಂಡ್ ಹೋಗ್ತಾರೆ, ಮಾಡ್ಕೊಡ್ರಿ ಅಂತಾನು ಕೇಳ್ತಾರೆ, ಚೆನ್ನಾಗಿ ತಾಂಡ್ ಹೋಗ್ತಾರೆ ಊರಲ್ಲಿ. ಬರೀ ಅಂಗಡಿ ಚೌಟ್ರಿ ಈ ತರಕ್ಕೆ ಕೊಡ್ತಾರ, ಊರಲ್ಲೇನೆ ಯಾರನ್ನ ಮನೆಗಳು 5-10 ರೊಟ್ಟಿ ಬೇಕಂದ್ರೆ ತಗೊಂಡೋಗ್ತಾರ? ಕೊಡ್ತೀರಾ? 5 ರೊಟ್ಟಿ ಆದ್ರೂ ಕೊಡ್ತೀವಿ. ಕೊಡ್ತೀರಾ? ಆ ಟೈಮಿಗೆ ಮಾಡ್ತಿದ್ವಿ ಅಂತಂದ್ರೆ ಬಿಸಿವಾದ್ರೂ ಕಡಕ್ ಬೇಕಾದ್ರೆ ಕಡಕು, ಮೆತ್ತನ ಬೇಕಾದ್ರೆ ಮೆತ್ತನ, ಆ ಟೈಮಿಗೆ ಕೊಡ್ತೀವಿ ನಾವು. ಕೊಡ್ತೀರಾ? ಈಗ 4 ಜನ ಇದ್ರಲ್ಲ, ಅದಕ್ಕೆ ಏನಾದ್ರು ಒಂದು ಪ್ರತ್ಯೇಕವಾಗಿ ರೂಮ್ ಮಾಡಿ ಅಂತ ಆತರ ಮಾಡಿ ಎಲ್ಲ ಮಾಡ್ತಾ ಇದ್ರ? ಮಾಡ್ತಾ ಇದೀವಿ, ಸಪ್ರೇಟ್ ಆಗಿ ರೂಮ್ ಮಾಡಿದೀವಿ. ಅದಕ್ಕೆ ಅಂತಾನೆ ಕರೆಂಟ್ ಇಂದು ಎಲ್ಲ ಇದು ಮಾಡ್ಕೊಂಡು ಮಾಡಿದೀವಿ, ಸಪ್ರೇಟ್ ಆಗಿ ರೂಮೇ ಮಾಡಿದೀವಿ. ಇದೆಲ್ಲ ಕರೆಂಟ್ ಪೀಸು ಮತ್ತೆ ಜೋಳ ಸಜ್ಜೆ ತರೋದು ಎಲ್ಲ ಜಾಸ್ತಿ ಖರ್ಚು ಬರುತ್ತಾ ಹೆಂಗೆ? ಬರುತ್ತೆ, ಖರ್ಚು ಬರುತ್ತೆ ಅಂದ್ರೆ ಆರ್ಡರ್ ಸಿಕ್ಕಂಗೆ ಖರ್ಚು ಬಂದ್ರು ನಾವು ಮಾಡಿದ್ರು ವರ್ಕೌಟ್ ಆಗುತ್ತೆ. ಈಗ ಸುಮ್ನೆ ಬಂಡವಾಳ ಹಾಕಿ ಮಾಡ್ಲಿಲ್ಲ ಅಂತಂದ್ರೆ ಅಷ್ಟಕ್ಕಷ್ಟೇ ಬಂದಾಗ ಮಾಡ್ಕೊಂತ ಹೋಗೋದು. ಒಂದ್ ರೂಪಾಯಿ ಎಷ್ಟು, ಒಂದ್ ರೊಟ್ಟಿ ಎಷ್ಟು ರೂಪಾಯಿ ಮಾರಾಟ ಮಾಡ್ತೀರ? 4 ರೂಪಾಯಿ. ಜಾಸ್ತಿ ಹೋಲ್ಸೇಲ್ ಆಗಿ ನಾವು ಒಂದ್ 2,000-3,000 ಎಷ್ಟು ಬಂದ್ರು 4 ರೂಪಾಯಿ. 4 ರೂಪಾಯಿ. ಈಗ ಕಷ್ಟಪಟ್ಟು ಮಾಡಿರ್ತೀವಿ, ಒಂದ್ 3 ರೂಪಾಯಿ, ಈಗ 50 ರೂಪಾಯಿ ಕೆಜಿ ಜೋಳ ತಂದು 3.5 ಕೊಡ್ರಿ ಅಂದ್ರೆ ಹೆಂಗ್ ಕೊಡೋದು? ಹೆಂಗ್ ಕೊಡೋದು? ಆಗಲ್ಲ, ಈಗ 4 ಜನ ಇದೀವ, 4 ಜನಕ್ಕೂ ಸರಿಯ ಸಮ ಭಾಗ ಬೇಕು. ಈಗ ಸುಮ್ನೆ 3 ರೂಪಾಯಿದಂಗ್ ಕೊಟ್ಟು ಸುಮ್ನೆ ಕೈಯಿಂದ ಮಾಡಕ್ಕೂ, ಮನೆ ಬದುಕ್ ಬಿಟ್ಟು ಮನೆಗಳದ್ದು ಕೆಲಸ ಬಿಟ್ಟು ಮಾಡ್ತಿದೀವಿ ಅಂದ್ರೆ 4 ರೂಪಾಯಿ ಎಷ್ಟು ಇದಾದ್ರೂ 4 ರೂಪಾಯಿ. 4 ರೂಪಾಯಿ ನೀವು 3-3.5 ರೂಪಾಯಿ ಕೊಟ್ರೆ ಲಾಸ್ ಆಗುತ್ತೆ. ಲಾಸ್ ಆಗುತ್ತೆ. 4 ರೂಪಾಯಿ ಇಲ್ಲಿ ನಾವೇ 4 ರೂಪಾಯಿ ಮಾರೋದು. ದೊಗ್ನಾಳು ದುಮ್ಮಿ ಅಲ್ಲೆಲ್ಲ ಮಾಡ್ತಿದಾರಲ್ಲ, 5-6 ರೂಪಾಯಿ ಒಂದ್ ರೊಟ್ಟಿ ಮಾಡ್ತಿದಾರೆ, ನಾವು 4 ರೂಪಾಯಿ ಮಾಡ್ತಿದೀವಿ. ಅದೇ 4 ರೂಪಾಯಿಗಿನ ಕಮ್ಮಿ ಕೇಳ್ತಾರೆ, ನಾವು ಕೊಟ್ಟಿಲ್ಲ 4 ರೂಪಾಯಿ. 5 ರೊಟ್ಟಿ 10 ರೊಟ್ಟಿ ಎಲ್ಲ ಕೇಳಿದ್ರೆ 5 ರೂಪಾಯಿ ಅವ್ರಿಗೆ, 5 ರೂಪಾಯಿ ಕೊಡ್ತಾರೆ, ಅದು ಅವ್ರಿಗೆ 4 ರೂಪಾಯಿ. 5 ರೊಟ್ಟಿಗಾದ್ರೂ 4 ರೂಪಾಯಿ, 100 ರೊಟ್ಟಿ ತಗೊಂಡೋದ್ರು 4 ರೂಪಾಯಿ. ಅಷ್ಟು 4 ರೂಪಾಯಿ ಫಿಕ್ಸ್. ಈ ರೊಟ್ಟಿ ಜೊತೆಗೆ ಚಟ್ನಿ ಪುಡಿ ಖಾರ ಪುಡಿ ಈ ತರ ಎಲ್ಲ ಮಾಡ್ಕೊಟ್ರೆ ಅನುಕೂಲ? ಮಾಡ್ಕೊಡ್ತೀವಿ, ಅದ್ರ ಕೇಳಿದ್ರೆ ಮಾಡ್ಕೊಡ್ತೀವಿ, ಮಾಡಿಟ್ಕೊಳಲ್ಲ, ಅದೆಲ್ಲ ಇದಾಗುತ್ತೆ ಅಂತಂದ್ ಮಾಡಲ್ಲ. ಕೇಳಿದ್ರೆ ಹೆಂಗೆಲ್ಲರೂ ಟೂರ್ ಹೋಗೋರವ್ರೆಲ್ಲ ಕೇಳಿದ್ರೆ ಮಾಡ್ಕೊಟ್ಟಿದೀವಿ, ಸಾಕಷ್ಟು ಬಹಳ ಜನಕ್ಕೆ ಮಾಡ್ಕೊಟ್ಟಿದೀವಿ ರೊಟ್ಟಿ ಜೊತೆ ತಗೊಂಡೋಗ್ತಾರೆ. ಈಗ ರೊಟ್ಟಿಗೆ ಆರ್ಡರ್ ಕೊಟ್ಟೋಗ್ತಾರ, ಅವಾಗಲೇ ಹಿಂಗ್ 1 ಕೆಜಿ 1/2 ಕೆಜಿ ಹಿಂಗ್ ಶೇಂಗಾ ಪುಡಿ ಕುರ್ಶಣಿ ಪುಡಿ ಎಲ್ಲ ಹೇಳಿದ್ರೆ ಮಾಡಿ ಇಟ್ಕೊಂಡಿರ್ತೀವಿ, ತಗೊಂಡೋಗ್ತಾರೆ. ಅವ್ರೆ ಆರ್ಡರ್ ಕೊಟ್ಟು ಇಷ್ಟು ದುಡ್ಡು ಕೊಟ್ಟೋದ್ರಿ ಇಷ್ಟು ಅಂತಂತ ಮಾಡ್ಕೊಡ್ತೀವಿ. ಮಾಡ್ಕೊಡ್ತಾರೆ. ಒಟ್ಟಾರಾಗಿ ಈಗ 2 ಲಕ್ಷ ರೂಪಾಯಿ ಮಿಷಿನ್ ತಗೊಂಬಂದು ಅದೆಲ್ಲ ಅಲ್ಲೇ ದುಡ್ದು ಹಾಕ್ಬಿಡ್ತಾ ಮಿಷಿನ್ ಎಲ್ಲ ಅಂದ್ರೆ 1% ಅಲ್ಲಿ 3/4 ಭಾಗ ಸಿಕ್ಕಿದೆ. ಇನ್ನು ಹೋಗ್ಬೇಕು, ಚೆನ್ನಾಗಿ ಆರ್ಡರ್ ಸಿಕ್ಕರೆ ಆಗುತ್ತೆ. ಏನ್ ಲಾಭ ಏನ್ ಬಂದಿಲ್ಲ ಅಂದ್ರೆ ತಂದಿರೋದಕ್ಕೆ ಏನ್ ಲಾಸ್ ಆಗಿಲ್ಲ. ಚೆನ್ನಾಗಿ ಮಾಡ್ತಾ ಇದ್ದೆ. ಈ ಸಂಘದಿಂದ ಅದ್ರಿಂದ ಎಲ್ಲ ತಗೊಂಡಿರ್ತೀವಿ, ಅದಕ್ಕೆ ಬಡ್ಡಿ ಕಟ್ಟೋದು, ಮನೆಗಳದು ಎಲ್ಲದನ್ನು ಮೇಂಟೈನ್ ಮಾಡ್ಕೊಂಡು ಆರಾಮಾಗಿ ಇದಾಗ್ತೈತೆ. ಆದ್ರೆ ಹೋಗ್ಬೇಕು ಇನ್ನೊಂದ್ ಸ್ವಲ್ಪ ದಿವಸ ಲಾಭ ತಗೊಂಬೇಕು ಅಂತಂದ್ರೆ ಇನ್ನೊಂದು 1 ವರ್ಷ 6 ತಿಂಗಳು ಮಾಡ್ಬೇಕು. ಈಗ ಇಷ್ಟೊಂದೆಲ್ಲ ಕೃಷಿ ಮಾಡ್ತೀರಾ, ಟೈಲರಿಂಗ್ ಮಾಡ್ತೀರಾ, ರೊಟ್ಟಿ ಮಾಡ್ತೀರಾ, ಇದಕ್ಕೆಲ್ಲ ಮನೆಯಲ್ಲೆಲ್ಲ ಸಹಕಾರ ಬೇಕಾಗುತ್ತೆ. ಸಹಕಾರ ಸಿಗುತ್ತಾ? ಸಿಗುತ್ತೆ ಅವರು. ನಾವು ಈಗ ನಾವು ಬಹಳ ಆರ್ಡರ್ ಸಿಕ್ಕ್ರೆ ಅಂದ್ರೆ ಅವರು ಬಂದು ಮಾಡ್ಕೊಡ್ತಾರೆ. ಮನೆಯಲ್ಲಿರುವ 4 ಜನ ಇದೀವಿ ಅಂತಂದ್ರು 4 ಜನದ ಮನೆಯವರು ಬಂದು ಮಾಡ್ಕೊಡ್ತಾರೆ. ಅವರು ಹೆಲ್ಪ್ ಮಾಡ್ತಾರೆ. ನಾವು ರೊಟ್ಟಿ ಮಾಡಿಟ್ರೆ ಪ್ಯಾಕ್ ಮಾಡೋದು, ಆಮೇಲೆ ಬೇಸ್ ಕೊಡೋದು, ಡಿಲಿವರಿ ಡಿಲಿವರಿ ತಗೊಂಡೋಗಿ ಕೊಡೋದು, ಬೇಸ್ ಕೊಡೋದು, ಹಂಗೆಲ್ಲ ಮಾಡ್ತಾರೆ. ನಾವು 4 ಜನ ಮಿಷಿನ್ ಹತ್ರ ಏನಿದ್ರೇನೆ ಅವರು ಬೇಸ್ ಕೊಡೋದು, ಪ್ಯಾಕ್ ಮಾಡೋದು ಅದನ್ನೆಲ್ಲ ಮಾಡ್ತಾರೆ. 4 ಜನನ ಹೆಲ್ಪ್ ಮಾಡ್ತಾರೆ. ಅವ್ರವ್ರ ಮನೆಯವ್ರು ಅವ್ರವ್ರು ಬಂದು ಅವ್ರವ್ರಿಗೆ ಹೆಲ್ಪ್ ಮಾಡ್ಕೊಡ್ತಾರೆ. ಈಗ ನಿಮ್ ನೋಡಿದ್ರೆ ಸಂತೋಷ ಆಗುತ್ತೆ. ಸಾಕಷ್ಟು ಜನ ಮಹಿಳೆಯರು ನಮ್ಗೆಲ್ಲ ಈ ಕೃಷಿ ಕಷ್ಟ ಇವೆಲ್ಲ ಬೇರೆ ಬೇರೆಗಳೆಲ್ಲ ಭಾಗವಹಿಸೋದಿಲ್ಲ. ಏನೋ ಮನೆ ಆಯ್ತು, ಅಡಿಗೆ ಆಯ್ತು, ಬಟ್ಟೆ ತೊಳೆಯೋದಾಯ್ತು, ಜೀವನ ಆಯ್ತು, ಇಷ್ಟೇ ಇರ್ತಾರೆ. ಅಂತ ಮಹಿಳೆಯರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀವಿ? ನಾವು ಹಂಗೆ ಅನ್ಕೊಂಡಿದ್ವಿ, ಮನೇಲೆ ಇದ್ಬಿಡ್ರೆ ಚೆನ್ನಾಗಿರುತ್ತೆ ಅಂತ. ಈಗ ನಾವು ಎಲ್ಲ 4 ಕಡೆ ತಿರ್ಗಾಡಿ ಮನೇಲೆ ಇದ್ರೆ ಏನು ಉಪಯೋಗ ಇಲ್ಲ, 4-6 ಕಡೆ ತಿರ್ಗಾಡಿ ತಿಳ್ಕೊಬೇಕು ಅಂತ ಚೆನ್ನಾಗಿದೆ. ಎಲ್ಲ ಕಲ್ತ್ಕೊಬೇಕು, ರೊಟ್ಟಿ ಇದು ಎಲ್ಲ ಅವ್ರವ್ರ ಬಿಸ್ನೆಸ್ಗಳು ಅವ್ರವ್ರ ಮಾಡ್ಕೊಬೇಕು. ಬಟ್ಟೆ ಒಲಿಯೋದೇ ಆಗ್ಲಿ, ಆಧಾರ ಆಗ್ಲಿ, ಅವ್ರವ್ರ ಇದ್ ಮಾಡ್ಕೊಂಡ್ರೆ ಚೆನ್ನಾಗಿತ್ತು. ನಾವ್ ಎಷ್ಟು ಚೆನ್ನಾಗಿ ತೊಡಕೊಂತೀವೋ ಅಷ್ಟು ನಮ್ ಜೀವನದಲ್ಲಿ ಅನುಕೂಲ ಐತೆ. ಈಗ ಸುಮ್ನೆ ಮನೆಯಲ್ಲಿ ಕುತ್ಕೊಂಡೆ ಇದ್ರೆ ಅದಂಗೆ ಇದಾಗುತ್ತೆ. ನಾವ್ ಎಲ್ಲದ್ರಲ್ಲಿ ತೊಡಕೊಂಡ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಆಮೇಲೆ ಬೇರೆ ಕಡೆ ಇದು ಅನ್ಸಲ್ಲ, ನಮ್ ಇದ್ರಲ್ಲಿ ನಾವ್ ದುಡ್ಕೊಬೇಕು, 4 ಜನದಂತೆ ಆಗ್ಬೇಕು ಅಂತ ಅನ್ಸುತ್ತೆ. ಲವಲವಿಕೆಯಿಂದ ಭಾಗವಹಿಸಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಇಷ್ಟು ವರ್ಷದಿಂದ ಈ ಕೃಷಿ ಬದುಕಾಗಿರ್ಬೋದು, ನಿಮ್ಮ ಈ ಉಪಕಸಬ್ನ ಅಂತ ಎಲ್ಲ ಸಂತೋಷ ನೆಮ್ಮದಿ ಇದೆಯಮ್ಮ? ನೆಮ್ಮದಿ ಇದೆ, ನೆಮ್ಮದಿ ಇದೆ, ಸಂತೋಷವಾಗಿದೀವಿ, ನೆಮ್ಮದಿಗೂ ಇದೀವಿ, ಚೆನ್ನಾಗೂ ರೊಟ್ಟಿಯಿಂದ ನಾವು ಚೆನ್ನಾಗೂ ಆಗಿದೀವಿ. ಈ ಕಾರ್ಯಕ್ರಮ ಕೇಳಂತವ್ರು ಅನಿತಾ ಅವ್ರನ್ನ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು? ಫೋನ್ ನಂಬರ್ ಕೊಡ್ತೀವಿ, ಅವ್ರಿಗೆ ಸಂಪರ್ಕ ಮಾಡಬಹುದು. ಹೇಳ್ರಿ ನಿಮ್ ಫೋನ್ ನಂಬರ್. 8867576176. ರೈತ ಬಂದವರೇ, ಅನಿತಾ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೆ ಹೇಳ್ತೇನೆ, 8867575761. ಬಹಳ ಸಂತೋಷ ಅನಿತಾ ಅವರೇ, ಇದುವರೆಗೂ ನಿಮ್ಮ ಕೃಷಿ ಜೊತೆಗೆ ಈ ಉಪಕಸಬಿನ ಅನುಭವಗಳನ್ನ ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕೃಷಿ ಹಾಗೂ ಉಪಕಸಬಿನ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ತುಪ್ಪದಹಳ್ಳಿಯ ರೈತ ಮಹಿಳೆ ಬಿವಿ ಅನಿತಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಇದೀಗ ಹವಾಮಾನ ವರದಿ. ಕರ್ನಾಟಕದ ದಕ್ಷಿಣ ಒಳನಾಡಿನಲ್ಲಿ ನೈಋತ್ ಮಾನ್ಸೂನ್ ಸಕ್ರಿಯವಾಗಿದ್ದು ಕರಾವಳಿ ಕರ್ನಾಟಕ ಮತ್ತು ಉತ್ತರ ಒಳನಾಡಿನಲ್ಲಿ ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ, ದಕ್ಷಿಣ ಒಳನಾಡಿನ ಹಲವೆಡೆ ಮತ್ತು ಉತ್ತರ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಚಿಕ್ಕಮಗಳೂರು, ಕೊಡಗು ಮತ್ತು ಶಿವಮೊಗ್ಗ ಜಿಲ್ಲೆಗಳ ಕೆಲವು ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಗಂಟೆಗೆ 30-40 ಕಿಲೋಮೀಟರ್ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇಂದು ಕಂಡುಬಂದಿದೆ. ತುಮಕೂರು, ಬಳ್ಳಾರಿ, ವಿಜಯನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ರಾಮನಗರ, ಕೋಲಾರ, ಮಂಡ್ಯ, ಮೈಸೂರು, ಚಾಮರಾಜನಗರ, ದಾವಣಗೆರೆ ಮತ್ತು ಹಾಸನ ಜಿಲ್ಲೆಗಳ ಕೆಲವು ಸ್ಥಳಗಳಲ್ಲಿ ಗಂಟೆಗೆ 30-40 ಕಿಲೋಮೀಟರ್ ಹಗುರದಿಂದ ಮಳೆಯಾಗುವ ಸಾಧ್ಯತೆ ಇಂದು ಹಾಗೂ ಮುಂದಿನ 3 ದಿನಗಳಲ್ಲಿ ಇರುವ ಸಾಧ್ಯತೆ ಇದೆ. ಮುಂದಿನ 48 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 21 ಮತ್ತು 21 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಹವಾಮಾನ ವರದಿ ಕೇಳಿದಿರಿ. ಇದೀಗ ಪೇಟೆ ಧಾರಣೆ. ಇಂದಿನ ಪೇಟೆ ಧಾರಣೆ ಉತ್ಪನ್ನವಾರು ದೈನಂದಿನ ವರದಿ. ಚನ್ನಗಿರಿ ಮಾರುಕಟ್ಟೆಯಲ್ಲಿ ಭತ್ತ ಕ್ವಿಂಟಲ್ಗೆ ಕನಿಷ್ಠ 2,200 ರೂಪಾಯಿಗಳಿಂದ ಗರಿಷ್ಠ 2,350 ರೂಪಾಯಿಗಳಿತ್ತು. ಚಳ್ಳಕೆರೆ ಮಾರುಕಟ್ಟೆಯಲ್ಲಿ ನೆಲಗಡಲೆ, ಶೇಂಗಾ ಕ್ವಿಂಟಲ್ಗೆ ಕನಿಷ್ಠ 4,402 ರೂಪಾಯಿಗಳಿಂದ ಗರಿಷ್ಠ 6,169 ರೂಪಾಯಿಗಳಿತ್ತು. ದಾವಣಗೆರೆ ಮಾರುಕಟ್ಟೆಯಲ್ಲಿ ಸೇಬು ಕ್ವಿಂಟಲ್ಗೆ ಗರಿಷ್ಠ 9,000 ರೂಪಾಯಿಗಳು ಹಾಗೂ ಗರಿಷ್ಠ 10,000. ಬಾಳೆಹಣ್ಣು, ಏಲಕ್ಕಿ ಬಾಳೆ ಕನಿಷ್ಠ 3,000 ಗರಿಷ್ಠ 3,800. ಹುರುಳಿಕಾಯಿ ಕ್ವಿಂಟಲ್ಗೆ ಕನಿಷ್ಠ 4,000 ರೂಪಾಯಿಗಳು ಹಾಗೂ ಗರಿಷ್ಠ 5,000 ರೂಪಾಯಿಗಳು. ಸಪೋಟ ಕ್ವಿಂಟಲ್ಗೆ ಕನಿಷ್ಠ 1,500 ರೂಪಾಯಿಗಳು, ಗರಿಷ್ಠ 2,500 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಲ್ಗೆ ಕನಿಷ್ಠ 3,500 ರೂಪಾಯಿಗಳು, ಗರಿಷ್ಠ 4,000 ರೂಪಾಯಿಗಳು. ನಿಂಬೆಹಣ್ಣು ಕ್ವಿಂಟಲ್ಗೆ ಕನಿಷ್ಠ 1,500 ರೂಪಾಯಿಗಳು, ಗರಿಷ್ಠ 2,000. ಮೂಸಂಬಿ ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳು ಹಾಗೂ ಗರಿಷ್ಠ 4,000. ಭತ್ತ ಕ್ವಿಂಟಲ್ಗೆ ಕನಿಷ್ಠ 1,705 ರೂಪಾಯಿಗಳು ಹಾಗೂ ಗರಿಷ್ಠ 2,166. ಅನಾನಸ್ ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳು ಹಾಗೂ ಗರಿಷ್ಠ 3,800. ಸುವರ್ಣಗೆಡ್ಡೆ ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳು ಹಾಗೂ ಗರಿಷ್ಠ 3,500. ಟೊಮ್ಯಾಟೊ ಕ್ವಿಂಟಲ್ಗೆ ಕನಿಷ್ಠ 800 ರೂಪಾಯಿಗಳು ಹಾಗೂ ಗರಿಷ್ಠ 1,500. ಕಲ್ಲಂಗಡಿ ಕ್ವಿಂಟಲ್ಗೆ ಕನಿಷ್ಠ 1,000 ರೂಪಾಯಿ ಹಾಗೂ ಗರಿಷ್ಠ 1,500. ಇನ್ನು ಹಿರಿಯೂರು ಮಾರುಕಟ್ಟೆಯಲ್ಲಿ ಕಡಲೆಕಾಯಿ ಬೀಜ ಕ್ವಿಂಟಲ್ಗೆ ಕನಿಷ್ಠ 9,207 ರೂಪಾಯಿಗಳು ಹಾಗೂ ಗರಿಷ್ಠ 9,207. ಪೇಟೆ ಧಾರಣೆ ಕೇಳಿದಿರಿ.